ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು 45%, ಬೀದರ್ ಜಿಲ್ಲೆ ಒಳಗ 65%, ರಾಯಚೂರು, ವಿಜಯಪುರ, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟೆ ಜಿಲ್ಲೆಗಳಲ್ಲಿ 35%, ಯಾದಗಿರಿ ಜಿಲ್ಲೆ ಒಳಗ ಅಲ್ಲದೆ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 40%, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ 60% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಕಲಬುರಗಿ, ಬೀದರ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಇಂದಿನ ಕಾರ್ಯಕ್ರಮದಲ್ಲಿ ಮಾನವನ ಉಳಿವಿಗಾಗಿ ಜೇನಿನ ಮಹತ್ವ, ಈ ಕುರಿತು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜು ತೆಗ್ಗಳ್ಳಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶಿಸುತ್ತಾರೆ ರಾಜೇಂದ್ರ ಆರ್ ಕುಲಕರ್ಣಿ. ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇವತ್ತು ನನ್ನ ಜೊತೆಗೆ ಸ್ಟುಡಿಯೋದೊಳಗೆ ಡಾಕ್ಟರ್ ರಾಜು ತೆಗ್ಗಳ್ಳಿ ಅವರ. ಇವರು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರಿಗೆ ಸೇವೆಯನ್ನು ಸಲ್ಲಿಸಲಿದ್ದಾರೆ. ಇವತ್ತು ಇವರನ್ನ ಈ ಮಾನವನ ಉಳಿವಿಗಾಗಿ ಜೇನು ಸಾಕಾಣಿಕೆ ಮಹತ್ವ ಏನದ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡುವಂತ. ನಮಸ್ಕಾರ ಡಾಕ್ಟರ್ ರಾಜು ತೆಗ್ಗಳ್ಳಿ ಅವರೇ. ನಮಸ್ಕಾರ ಸರ್. ಸರ್, ಮಾನವನ ಅಥವಾ ಮಾನವತೆಯ ಉಳಿವಿಗಾಗಿ ಜೇನು ಸಾಕಾಣಿಕೆ ಅಂತಂದ್ರೆ, ಈ ಮಾನವನ ಉಳಿವಿಕೆ ಮತ್ತು ಜೇನು ಸಾಕಾಣಿಕೆ ಇದಕ್ಕೆ ಏನು ನೇರವಾದ ಸಂಬಂಧ? ಅಂದ್ರೆ ಬಹಳಷ್ಟು ಒಂದು ನೇರವಾದ ಒಂದು ಸಂಬಂಧ ಐತಿ ಅಂತೇಳಿ ಹೇಳ್ಬೋದು ನಾವು. ಈಗ ಪ್ರತಿಯೊಂದು ಒಂದು ಗಿಡಗಳ ಒಂದು ಪರಾಗಸ್ಪರ್ಶ ಮಾಡುವಲ್ಲಿ, ಮನುಷ್ಯನಿಗೆ ಬೇಕಾಗ್ತಕ್ಕಂತ ಆಹಾರ ತಯಾರು ಮಾಡುವಲ್ಲಿ ಬಹಳ ಮುಖ್ಯವಾದ ಒಂದು ಕೆಲಸ ವಹಿಸ್ತೈತಿ ಅಂತ ಹೇಳ್ಬೋದು. ಬಹಳ ಮುಖ್ಯವಾಗಿ ಆಹಾರ ತಯಾರು ಮಾಡಿ ಮಾನವದ ಒದಗಿಸುವಂತ ಪ್ರಾಣಿ ಅಂತಂದ್ರೆ ಜೇನು ಹುಳ ಅಂತ ಹೇಳ್ಬೋದು. ಆಲ್ಬರ್ಟ್ ಐನ್ಸ್ಟೈನ್ ಅವರು ಒಂದು ಮಾತನ್ನು ಹೇಳಿದ್ರಿ, ಜೇನು ಹುಳುಗಳು ಮತ್ತು ಮಾನವನ ಒಂದು ಸಂಬಂಧ ಐತಿ ಅಂತ ಹೇಳಿ. ಅಕಸ್ಮಾತ್ ಈ ಒಂದು ಜಗತ್ತಿನಿಂದ, ಈ ಭೂಮಿಯಿಂದ ಜೇನು ಹುಳುಗಳು ಮಾಯಾದವು ಅಂತ ಹೇಳಂತಂದ್ರು. ಕೇವಲ 4 ವರ್ಷಗಳಲ್ಲಿ ಮಾನವ ಸಂತತಿ ಉಳಿಯೋದಿಲ್ಲ ಅಂತೇಳಿ ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳಿದ್ದಾರೆ. ಯಾಕಪ್ಪ ಹೆಂಗೆ ಅಂತ ಹೇಳಂತಂದ್ರೆ, ನಮ್ಮ ಜಗತ್ತಿನಲ್ಲಿ ಬೆಳೀತಕ್ಕಂತಹ ಎಲ್ಲಾ ಬೆಳೆಗಳಿಗೆ ಅದರಲ್ಲಿ 70% ಬೆಳೆಗಳಿಗೆ ಪರಾಗಸ್ಪರ್ಶ ಮಾಡತಕ್ಕಂತ ಕೆಲಸ ಜೇನುಹುಳುಗಳು ಮಾಡ್ತವೆ. ಪರಕೀಯ ಪರಾಗಸ್ಪರ್ಶ ಆಯ್ತಪ್ಪ ಅಂತಂದ್ರೆ ಅವುಗಳು ಒಂದು ಬೀಜ ಆಗ್ತವ, ಬೀಜ ಆದ್ಮೇಲೆ ಮತ್ತೆ ಗಿಡಗಳಾಗ್ತವ, ಈ ತರ ಪರಾಗಸ್ಪರ್ಶ ಮಾಡುವಲ್ಲಿ. ಇದ್ರೊಳಗೆ 90% ಗಿಡಗಳು ಅಂದ್ರೆ ಆಹಾರ ಧಾನ್ಯಗಳದವು ಮಾನವನಿಗೆ ಬೇಕಾಗ್ತಕ್ಕಂಥದ್ದು. ನೀವು ವಿಚಾರ ಮಾಡಬಹುದು ಅದ್ರಾಗ ಅಕಸ್ಮಾತ್ ಇಂಥವು ಏನು ಇರಲಿಲ್ಲಪ್ಪ ಅಂದ್ರೆ 90%ದಷ್ಟು ಆಹಾರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಪರೋಕ್ಷವಾಗಿ ಯಾವ ರೀತಿಯಾಗಿ ಸಹಾಯ ಮಾಡ್ತವಪ್ಪ ಅಂತ ಹೇಳಂತಂದ್ರೆ, ನಾವು ಜೈವಿಕ ವೈವಿಧ್ಯತೆ ಅಂತ ಏನೇನು ಹೇಳ್ತೇವಲ್ರಿ ಅಂದ್ರೆ, ಇವು ಕಾಡು ಗಿಡಗಳಾಗಿರ್ಬೋದು, ಕಾಡಿನಲ್ಲಿ ಬೆಳೀತಕ್ಕಂಥ ಗಿಡ ಆಗಿರ್ಬೋದು, ಕೆಲವೊಂದು ಕಸ ಇರ್ಬೋದು ಅಂತ ಅನೇಕ ನಮ್ಮ ಗಿಡಗಂಟಿಗಳಿರ್ಬೋದು, ಇವುಗಳು ಕೂಡ ಬದುಕಿದವಪ್ಪ ಅಂತಂದ್ರೆ ನಮಗೆ ಒಂದಕ್ಕೊಂದು ನಮಗೆ ಒಂದು ಜೀವ ಒಂದ್ರ ಮೇಲೆ ಒಂದು ಸರ್ಪಳಿ ಸರಿಯಾಗಿ ಆಗುತ್ತೆ. ಅಕಸ್ಮಾತ್ ಈಗ ಪರಾಗಸ್ಪರ್ಶ ಮಾಡ್ಲಿಲ್ಲಪ್ಪ ಅಂತಂದ್ರೆ ಇಂಥ ಜೀವ ವೈವಿಧ್ಯತೆಯನ್ನು ನಾವೆಲ್ಲ ಕಳೆದುಕೊಂಡ್ಬಿಡ್ತೇವೆ. ಸರ್, ಹಂಗಂತಂದ್ರೆ ಈ ನೈಸರ್ಗಿಕವಾಗಿ ಎಷ್ಟು ಪ್ರಕಾರಗಳಲ್ಲಿ ಜೇನು ಹುಳುಗಳು ಸಿಗ್ತಾವ? ಸುಮಾರು 2,000 ಜಾತಿಯ ಒಂದು ಜೇನು ಹುಳುಗಳು ಕಂಡು ಬರ್ತವೆ. ಆದ್ರೆ ಪ್ರಮುಖವಾಗಿ ನಮ್ಮ ಭಾರತ ದೇಶದಲ್ಲಿ ಕಂಡು ಬರ್ತಕ್ಕಂಥವಪ್ಪ ಅಂತಂದ್ರೆ 5 ಜಾತಿಯ ಜೇನು ಹುಳುಗಳು ಕಂಡು ಬರ್ತವೆ. ನಾವು ನೋಡ್ತೇವೆ ಒಂದೇನಪ್ಪ ಹೆಜ್ಜೇನು ಅಂತ ಹೇಳಿ ಕರೀತಾರೆ. ಇದು ಕನಿಷ್ಠಪ್ಪ ಅಂದ್ರೆ ಒಂದೊಂದ್ಸಲ ಅತಿ ದೊಡ್ಡವಾಗಿ ಬೆಳೆದವಪ್ಪ ಅಂದ್ರೆ 1 meter ವರೆಗೇನು ಅಗಲಾಗಿ ಹುಟ್ಟು ಬೆಳಿತೈತಿ. 3.5 feet ಅಗಲಾಗಿರ್ತೈತಿ. ಇದಕ್ಕೆ ನಾವು ಹೆಜ್ಜೇನು ಅಂತ ಹೇಳಿ ಕರಿತೀವಿ. ಇದು ಏನ್ ಮಾಡ್ತೈತಪ್ಪ ಅಂತಂದ್ರೆ, ಎಲ್ಲೆಲ್ಲಿ ನಮ್ಮ ಈ ಗಿಡಗಂಟಿ ದೊಡ್ಡ ದೊಡ್ಡ ಗಿಡಗಳಿದಾವೆ ಅಲ್ಲಿ ಜೇನು ಕಡ್ತೈತಿ. ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಅಲ್ಲಿ ಜನ ವಾಸಿಸ್ತಾ ಇರಂಗಿಲ್ಲ ಹಂತಲ್ಲಿ, ಅದರಿಂದ ಏನಾದ್ರೂ ತುಪ್ಪ ತೆಗೆದೇವಿ. ಸುಮಾರು 2.5 kg-3 kg ಒಂದು ವರ್ಷದಲ್ಲಿ ಬರ್ತದೆ ಒಂದು ಹುಟ್ಟಿನಿಂದ. ಮುಖ್ಯವಾಗಿ ಇದು ಸಾಕ್ಲಿಕ್ಕೆ ಅಂದ್ರೆ ನಾವು ಸಾಕಾಣಿಕೆ ಮಾಡಬೇಕು ಅಂದ್ರೆ ಇಂತ ಜೇನು ಹುಳುಗಳು ಉಪಯೋಗ ಆಗಂಗಿಲ್ಲ. ಇನ್ನೊಂದೇನ್ ಕರಿತೀವಿ, ಒಂದು ಚಿಟ್ಟ ಜೇನು ಅಂತ ಹೇಳಿ ಕರಿತಾರೆ. ಚಿಟ್ಟ ಜೇನು ಇದಕ್ಕೆ ಎಫಿಸ್ ಫ್ಲೋರಿಯಾ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಇದು ಏನಾಗ್ತೈತಿ, ನಾವು ಸಾಕಷ್ಟು ಗಿಡಗಂಟಿಗಳಲ್ಲಿ ಅಲ್ಲೆಲ್ಲ ಇನ್ನೊಂದು ಹಳ್ಳಿಯಾಗ ಹೋದಾಗ ತಂದು ಕೊಡ್ತಿರ್ತಾರೆ, ನಮ್ ಕಟ್ಟಿಗೆ ಕಟ್ಟಿರ್ತೈತಿ, ಗಿಡಗಳ ಸಂದಿಯಲ್ಲಿ ಬೆಳೆದಿರ್ತಿದ್ರೆ ಇದಕ್ಕೆ ನಾವು ಚಿಟ್ಟ ಜೇನು ಅಂತ ಹೇಳ್ತೇವೆ. ಇದನ್ನು ಕೂಡ ನಮಗೆ ಸಾಕಾಣಿಕೆ ಮಾಡ್ಲಿಕ್ಕೆ ಬರಂಗಿಲ್ಲ, ಬಟ್ ಇದ್ರ ತುಪ್ಪ ಬಹಳ ರುಚಿಯಾಗಿರ್ತೈತಿ. ಇದು 1 ವರ್ಷದಾಗಿ 2-3 kg ತುಪ್ಪ ತಕ್ಕೋಬಹುದು ನಾವು. ಇನ್ನೊಂದು ಸಾಕ್ಲಿಕ್ಕೆ ಯೋಗ್ಯ ಆಗುತ್ತೆ ಅಫಿಸ್ ಸರೇನಾ ಇಂಡಿಕಾ ಅಂತ ಹೇಳಿ ಕರೀತಾರೆ ವೈಜ್ಞಾನಿಕವಾಗಿ. ಅದಕ್ಕೆ ನಮಗೆ ತುಡುಬೆ ಜೇನು ಅಂತ ಹೇಳಿ ಕರಿತೇವೆ. ಅದಕ್ಕೆ ಇದನ್ನ ಸಾಕ್ಲಿಕ್ಕೆ ಉಪಯೋಗ ಮಾಡ್ಕೋಬಹುದು. ನಾವು ನಮ್ಮ ಹೊಲದಲ್ಲಿ ಆಗಿರ್ಬೋದು, ಮನೆಯಲ್ಲಿ ಆಗಿರ್ಬೋದು, ಎಲ್ಲಿ ನಮಗೆ ಸಾಕ್ಲಿಕ್ಕೆ ಉಪಯೋಗ ಇದೆ ಅಂತಲ್ಲಿ ಸಾಕ್ಲಿಕ್ಕೆ ನಾವು ಇದನ್ನ ಉಪಯೋಗ ಮಾಡ್ಕೋಬಹುದು. ಇದರಿಂದ ಏನಾಗ್ತದಪ್ಪ ಅಂದ್ರೆ ನಮಗೊಂದು ಹೂವಿನ ಮೇಲೆ ಅವಲಂಬನೆ ಅಲ್ಲಲ್ಲಿ ಆಗಿ ಕನಿಷ್ಠಪ್ಪ ಅಂತಂದ್ರೆ 4-5 ಕಿಲೋ ಒಂದು ಹುಟ್ಟಿನಿಂದ ನಾವು ತೆಗಿಬಹುದು ವರ್ಷಗೆ, ಒಂದು ವರ್ಷದಲ್ಲಿ. ಆಮೇಲೆ ಇನ್ನೊಂದು ಬಹಳ ಚಿಟ್ಟ ಜೇನು ಅಂತೇಳಿ, ಅಗದಿ ಚಿಟ್ಟ ಜೇನು ಸಣ್ಣದಿರ್ತದೆ ಇದು ಬಹಳಷ್ಟು ಜೇನು ತುಪ್ಪಗೇನು ಯೂಸ್ ಆಗಂಗಿಲ್ಲ. ಇದು ಎಲ್ಲೆಲ್ಲಿ ನಮಗೆ ಮಣ್ಣು ಆಮೇಲೆ ಮೇಣ ಮತ್ತು ಮಣ್ಣು ಕೂಡಿಸಿಕೊಂಡು ಒಂದು ಗೂಡನ್ನು ಕಟ್ಟಿರ್ತಿದ್ರೆ ಅಲ್ಲಲ್ಲಿ ಸ್ವಲ್ಪ ಎಲ್ಲರ ಮಣ್ಣಿನೊಳಗೆ ಈಗ ಎರಬಿಡಿ ಬಿಟ್ಟಿರ್ತಿತ್ತಲ್ರಿ, ಅಂತಲ್ಲಿ ಇವುಗಳನ್ನು ನಾವು ನೋಡ್ತೇವೆ. ಅದರ ಪ್ರಮುಖವಾಗಿ ಇರತಕ್ಕಂತ ಸಾಕ್ಲಿಕ್ಕೆ ಯೋಗ್ಯವಾಗ ಇರತಕ್ಕಂಥದ್ದು ಅಂತಂದ್ರೆ ನಮಗೆ ಅಪಿಸರೇನ ಇಂಡಿಕಾ ಅಂತ ಹೇಳಿ ಕರಿತೀವಿ, ತುಡುಬೆ ಜೇನು. ತುಡುಬೆ ಜೇನು ಮುಖ್ಯವಾಗಿ ಬೇಕಾಗಿರುವಂತದ್ದು. ಸರ್, ಇನ್ನೊಂದು, ಈ ನಾವು ವೈಜ್ಞಾನಿಕ ಜೇನು ಸಾಕಾಣಿಕೆ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮೊದಲು, ಈ ಜೇನು ಹುಳುವಿನ ಹುಟ್ಟಿರ್ತದೆ ಒಂದು ಕಾಲನಿ ಅಂತೀವಿ, ಅದರದೇ ಒಂದು ಸಂಸಾರ ಇರ್ತದೆ. ಆ ಸಂಸಾರಕ್ಕೂ ಮಾನವನ ಸಂಸಾರಕ್ಕೂ ಏನ್ ಹೋಲಿಕೆ ನೀವು ಮಾಡ್ತೀರಿ? ನಾವು ಮನುಷ್ಯರು ಏನಿದೆ ಅಲ್ರಿ, ಅದನ್ನ ಜೇನು ಗೂಡನ್ನು ನೋಡಿ ಕಲಿತಕ್ಕಂಥದ್ದು ಬಹಳಷ್ಟು ಇದೆ ಅಂತ ಹೇಳ್ಬೋದು. ನಾವು ಯಾವ ರೀತಿಯಾಗಿ ಒಂದು ಲೇಬರ್ ಡಿವಿಜನ್ ಮಾಡಬೇಕು, ಯಾರ್ಯಾರಿಗೆ ಎಂತ ಕೆಲಸ ಹಚ್ಚಬೇಕು, ಇಂಥವುಗಳನ್ನ ಎಲ್ಲ ಅದರಿಂದ ಕಲಿಬಹುದು. ಜೇನು ಹುಳಿಂದ ನಾವು ಕಲಿಬಹುದು, ನಾವು ಕಲಿಬಹುದು ಮನುಷ್ಯರು. ಹೆಂಗಪ್ಪ ಅಂತೇಳಂತಂದ್ರೆ, ಸುಮಾರವಾಗಿ ಒಂದು 3 ತರದ ಹುಳುಗಳು ಒಂದು ಹುಟ್ಟಿನಾಗ ನೋಡ್ತೇವೆ ನಾವು. ಒಂದು ರಾಣಿ ಹುಳು ಅಂತ ಹೇಳಿ ಕರಿತೇವೆ, ರಾಣಿ ಹುಳು ಇದು ಆ ಹುಟ್ಟಿನ ಅಥವಾ ಆ ಸಂಸಾರದ ಒಂದು ಹೆಡ್ ಆಗಿರ್ತೈತಿ, ಅಂದ್ರೆ ಕುಟುಂಬದ ಮುಖ್ಯಸ್ಥರು, ಕುಟುಂಬದ ಮುಖ್ಯಸ್ಥರ. ಅದು ಅದರದೇನ್ ಕೆಲಸಪ್ಪ ಅಂತೇಳಂತಂದ್ರೆ, ಅದು ಕೇವಲ ತತ್ತಿಗಳನ್ನ ಇಡ್ತಕ್ಕಂತ ಕೆಲಸ ಮಾಡ್ತೈತೆ. ಅದು ಗೂಡಿನಲ್ಲಿ ತತ್ತಿಗಳನ್ನ ಇಡ್ತೈತಿ. ಅದು ಒಂದು ವರ್ಷದಾಗ ಎಷ್ಟು ದಿವಸ ತತ್ತಿ ಇಡುತ್ತೆ ಸರ್? ಅದು ಬದುಕುದು 4-5 ವರ್ಷ. ಅದ್ರ ದಿನಕ್ಕೆ ಕನಿಷ್ಠಪ್ಪ ಅಂದ್ರೆ 1,500-2,000 ತತ್ತಿ ಇಡ್ತೈತಿ. ಸರ್, ಈಗ ಒಂದು ರಾಣಿ ಹುಳು ಸತ್ತು ಅಂದ್ರೆ ಎರಡನೇ ರಾಣಿ ಹುಳು ಆಯ್ಕೆ ಹೆಂಗೆ? ಈಗ ರಾಣಿ ಹುಳ ಸತ್ತು ಅಥವಾ ರಾಣಿ ಹುಳ ವೀಕ್ ಆಯ್ತು, ವಯಸ್ಸಾಯ್ತು ಅದಕ್ಕೆ ಅಂತ ಹೇಳಿದ್ರೆ, ಇನ್ನೊಂದು ರಾಣಿ ಹುಳುಗಳನ್ನ ತಯಾರ್ ಮಾಡತಕ್ಕಂತ ಕೆಲಸ ಈ ಕೆಲಸಗಾರ ಹುಳುಗಳು ಮಾಡ್ತವ್ರೆ. ತಯಾರ್ ಮಾಡೋದು ಹೆಂಗೆ ಅವಲಂಬನೆ ಆಗ್ತೈತಿ ಅಂತ ಹೇಳಂತಂದ್ರೆ, ಇವು ಕೆಲಸಗಾರ ಹುಳುಗಳು ಅವಕ್ಕೆ ಕೊಡ್ತಕ್ಕಂತ ಆಹಾರದ ಮೇಲೆ ಅದಕ್ಕೆ ಅವಲಂಬನೆ ಆಗಿರ್ತದೆ. ಅಕಸ್ಮಾತ್ ಒಳ್ಳೆ ರೀತಿಯಿಂದ ಇರತಕ್ಕಂತ ರಾಯಲ್ ಜೆಲ್ಲಿ ಅಂತಕ್ಕಂತ ಒಂದು ಆಹಾರ ಸಿಗುತ್ತದೆ, ಇದು ಆಹಾರ ಅದಕ್ಕೆ ಕೊಟ್ಟು ಈ ಕೆಲಸಗಾರ ಹುಳುಗಳು ಅಂತಂದ್ರೆ ಅದನ್ನ ರಾಣಿ ಹುಳುಗಳಾಗಿ ಪರಿವರ್ತನೆಗೊಳ್ಳುತ್ತೆ. ಸರ್, ಒಂದೇ ರಾಣಿ ಹುಳಾಗಿ ಡೆವಲಪ್ ಆಗಬಹುದು? ಹೌದು. ಮತ್ತೆ ತಯಾರು ಮಾಡ್ಬೇಕಂದ್ರೆ 3-4 ಕೊಟ್ಟು ಅದ್ರಾಗ ಯಾವ್ದಾದ್ರು ಒಂದು ಕಾರ್ಸ್ಕೊಡ್ತಾವೋ ಅಥವಾ ಒಂದಕ್ಕೆ ಅವ್ರು ಆಹಾರ ಕೊಟ್ಟು ರಾಣಿ ಒಳಗೆ ಮಾಡ್ತಾವ? 8-10 ಹುಳುಗಳಿಂದ ತಯಾರು ಮಾಡ್ತಿದ್ರು. ಅದರೊಳಗೆ ಯಾವ್ದು ಸ್ಟ್ರಾಂಗ್ ಮೊದಲು ಯಾವ್ದು ಒಳ್ಳೆ ರೀತಿಯಿಂದ ಬೆಳೀತದೆ ಅದು ಒಂದೇ ರಾಣಿ ಹುಳು ಆಗ್ತದೆ, ಬೇರೆ ಹುಳುಗಳಿಗೆ ಬದುಕಲಿಕ್ಕೆ ಕೊಡಂಗಿಲ್ಲ. ಅದನ್ನ ಸತ್ತೋಡ್ಬಿಡ್ತೈತಿ, ಅದಕ್ಕೆ ಹಂಗಾಗ್ಬಿಡ್ತೈತೆ. ಇದು ಇಡೀ ಕುಟುಂಬದೊಳಗೆ ರಾಣಿನೇ ಒಂದೇ ಮುಖ್ಯಸ್ಥರು. ಸರ್, ಒಂದು ರಾಣಿ ಹುಳು ಆಯ್ತು, ಒಂದು ರಾಣಿ ಹುಳು. ಅದಾದ್ಮೇಲೆ ಇನ್ನೊಂದು ಗಂಡು ಹುಳುಗಳು ಕೆಲವೊಂದು ಇರ್ತಾವ್ರಿ. ಗಂಡು ಹುಳುಗಳು ಇವತ್ತು ಏನ್ ಕೆಲಸ ಏನ್ ಮಾಡ್ತಾವಪ್ಪ ಅಂದ್ರೆ, ರಾಣಿ ಹುಳದ ಒಂದು ಸಂಯೋಗ ಏನ್ ಹೊಂತದ್ದು ಒಂದ್ಸಲ ಒಂದೇ ಸಲ ಸಂಯೋಗ ಹೊಂತಿದ್ರಿ. ಅಂದ್ರೆ 4-5 ವರ್ಷದೊಳಗೆ ಒಂದೇ ಸಲ ರಾಣಿ ಹುಳುಗಳು ಒಂದಿರ್ತಾವ. ಈ ಗಂಡು ಹುಳುಗಳು ಒಂದು 25-30 ಹುಳುಗಳು ಇರ್ಬೋದು ಅಷ್ಟೇ, ಒಂದು ಹುಟ್ಟಷ್ಟೇ. ಅವು ಏನ್ ಕೆಲಸ ಮಾಡ್ತಾವಪ್ಪ ಅಂತಂದ್ರೆ, ಹುಟ್ಟಿನಲ್ಲಿ ಇರತಕ್ಕಂತ ಒಂದು ನಮ್ ಟೆಂಪರೇಚರ್ ಉಷ್ಣಾಂಶಗಳನ್ನು ಮೇಂಟೈನ್ ಮಾಡ್ತಕ್ಕಂತ ಕೆಲಸ ಮಾಡ್ತಿರ್ತಾರ. ಇದರಿಂದ ಪ್ರತಿಯೊಂದು ಹುಳನು ಖಾಲಿ ಕೊಡಂಗಿಲ್ರಿ ಅಲ್ಲಿ. ಅದು ಆದ್ಮೇಗೆ ಇನ್ನೊಂದು ಜಾತಿ ಹುಳುಗಳಪ್ಪ ಅಂತಂದ್ರೆ ಕೆಲಸಗಾರ ಹುಳುಗಳು ಅಂತ ಹೇಳಿ ಕರಿತಾರೆ. ಇವು ಹೆಣ್ಣು ಹುಳುಗಳನ್ನೇ ಇರ್ತಾವ ಇವು, ಬಟ್ ತತ್ತಿ ಇಡಲಿಕ್ಕೆ ಇರಂಗಿಲ್ಲ. ಬಂಜೆ ಹೆಣ್ಣು ಹುಳುಗಳು ಅಂತ ಹೇಳಿ ಕರಿಬಹುದು. ಇದರೊಳಗನೆ ಒಂದು 5-6 ತರದ ಹುಳುಗಳು ಬರ್ತಾವ ಇದ್ರ. ಅದು ಏನ್ ಮಾಡ್ತಾವಪ್ಪ ಅಂತಂದ್ರೆ, ನಾವು ಇಲ್ಲಿ ಕಲಿಬೇಕಾಗಿದ್ದು ಬಹಳಷ್ಟೇ ಮನುಷ್ಯರು ಈ ವರ್ಕರ್ಲಿಂದ ಕಲಿಬೇಕು, ವರ್ಕರ್ದಿಂದ ಕಲಿಬೇಕು, ಕೆಲಸಗಾರ ಹುಳುಗಳಿಂದ. ಅವು ಏನ್ ಮಾಡ್ತಾವ್ರಿ, ಅವು ಹುಟ್ಟಿದ 4-5 ದಿವಸವರೆಗೆ ಏನ್ ಮಾಡ್ತಾವ, ಪಂಕ ಬಂದ 5 ದಿವಸವರೆಗೆ ಸಣ್ಣ ಇರ್ತಾವ್ರಿ, ಇನ್ನ ಹೊರಗೆ ಹೋಗುದು ಗೊತ್ತಿರಂಗಿಲ್ಲ ಅವ್ಕೆ. ಅಲ್ಲಿ ಅವಕ್ಕೆ ಹೆಂಗ್ ಕೆಲಸ ಹಚ್ತಾಳ ಅಂದ್ರೆ, ರಾಣಿ ಏನ್ ಮಾಡ್ತಾಳೆ ಅಂದ್ರೆ, ಮನಿ ಎಲ್ಲ ಸ್ವಚ್ಛ ಮಾಡ್ತಕ್ಕಂತ ಕೆಲಸ ಹಚ್ತಾಳಲ್ಲಿ. ಯಾವ ರೀತಿಯಾಗಿ ಗೂಡು ಕಟ್ಟಬೇಕು, ಹೆಕ್ಸಾಗೋನಲ್ ಗೂಡು ಇರ್ತೈತ್ರಿ, ಆ ಗೂಡಿನೊಳಗೆ ಏನಾದ್ರೂ ಕಸ ಬಿದ್ದಿತ್ತು ಅಂದ್ರೆ ಕಸ ಸ್ವಚ್ಛ ಮಾಡ್ತಕ್ಕಂಥದ್ದು, ಮೇಣ ಹೆಚ್ಚಿಗಾಗಿತ್ತು ಅಂತಾರೆ ಮೇಣ ತೆಗಿತಕ್ಕಂತ ಕೆಲಸ ಎಲ್ಲ ಸ್ವಚ್ಛ ಮಾಡಿ ರಾಣಿ ಹುಳುಗಳಿಗೆ ತತ್ತಿ ಇಡ್ಲಿಕ್ಕೆ ಯೋಗ್ಯ ಮಾಡ್ತಕ್ಕಂತ ಜಾಗ ಮಾಡಿಕೊಡ್ತಕ್ಕಂತ ಕೆಲಸ ಮಾಡ್ತವ್ರಿ. 5-6 ದಿವಸ ಆದ್ಮೇಲೆ ಅವು ಒಂದ್ ಸ್ವಲ್ಪ ಬೆಳೆದಂಗ ಆಗ್ಬಿಟ್ಟಿರ್ತವ್ರಿ. ಇದ್ರೊಳಗೆ ಏನ್ ಮಾಡ್ತಾವಪ್ಪ ಅಂದ್ರೆ, ಕೆಲವೊಂದು ಹುಳುಗಳು ಆಹಾರ ಎಲ್ಲಿ ಐತಿ ನೋಡ್ಲಿಕ್ಕೆ ಹೋಗ್ತಾವ್ರಿ. ಅಂದ್ರೆ ಒಂದು 1,000 ಹುಳುಗಳು ಇದ್ದವಪ್ಪ ಅಂದ್ರೆ, ಒಂದು 20 ಹುಳುಗಳು ಆಹಾರ ಎಲ್ಲಿ ಐತಿ ಹುಡುಕಾಡ್ಲಿಕ್ಕೆ ಹೋಗ್ತಕ್ಕಂತ ಪ್ರತಿ ದಿವಸ ಹೋಗ್ತಾವ್ರಿ. ಪ್ರತಿ ದಿವಸ ಹುಡುಕಾಡಿ ಬಂದು ಬೇರೆ ಹುಳುಗಳಿಗೆ ಕರ್ಕೊಂಡು ಹೋಗ್ಬೇಕಲ್ರಿ. ಅಂತ ಕೆಲಸ ಮಾಡ್ಲಿಕ್ಕೆ ಎಷ್ಟು ಹುಳುಗಳು ಹೋಗ್ಬೇಕು ಅಂತಕ್ಕಂಥದ್ದು ಸಮಸ್ಯೆ ಇರ್ತದ. ಹೆಂಗ ತಿಳಿಬೇಕು ಅಂದ್ರೆ, ಇವು ಸ್ಕೌಟ್ ಬೀಸ್ ಅಂತ ಏನ್ ಕರಿತಾರೆ, ಇವು ಮೊದ್ಲು ಹೋಗಿ ನೋಡ್ಕೊಂಡ್ಬರ್ತಾವ್ರಿ. ನೋಡ್ಕೊಂಡ್ಬಂದು ಅಂತಂದ್ರೆ ಒಳಗ್ ಹುಟ್ಟಿಗೆ ಬಂದು ಒಂಥರ 2 ರೀತಿಯಾಗಿ ಒಂದು ನೃತ್ಯ ಮಾಡ್ತಾವ, ಅಲ್ಲಿ ಡ್ಯಾನ್ಸ್ ಮಾಡ್ತಾವ್ರಿ ಹುಳುಗಳು. ಒಂದ್ 20 ಹುಳುಗಳು ಹೋಗಿರ್ತಾವ, ಅದು ಒಳಗ್ ಬಂದು ಡ್ಯಾನ್ಸ್ ಮಾಡ್ತಾವ್ರಿ. ಹೆಂಗ್ ಡ್ಯಾನ್ಸ್ ಮಾಡ್ತೀವಿ? ಹೆಂಗ್ ಮಾಡ್ತೇವಪ್ಪ ಅಂದ್ರೆ ಇಂಗ್ಲಿಷ್ ಆಕಾರ ಎಂಟು ಆಕಾರದ ಒಂದು ಎಂಟು ಸಂಖ್ಯೆ ನಾವೇನು ಬರೀತೀವಿ, ಎಂಟು ಸಂಖ್ಯೆ ಹಂಗ ಡ್ಯಾನ್ಸ್ ಮಾಡ್ತವ್ರಿ. ಇನ್ನೊಂದು ರೌಂಡ್ ರೌಂಡ್ ಗುಂಡು ಮಾಡ್ತಕ್ಕಂತ ಡ್ಯಾನ್ಸ್ ಮಾಡ್ತವ್ರಿ. ಏನ್ ತಿಳ್ಕೋಬೇಕು ಸರ್? ಈಗ ಅದರಿಂದ ಉಳಿಕಿದ್ದು ಹುಳುಗಳು ಏನಿರ್ತಾವಲ್ರಿ ಇವು, ಅಂದ್ರೆ ಯಾರು ನೋಡ್ತಾರ ಯಾರ ಮುಂದೆ ಬಂದು ಡ್ಯಾನ್ಸ್ ಮಾಡ್ತಾವ? ಅವು ಹುಟ್ಟೊಳಗೆ ರೀ, ಹುಟ್ಟೊಳಗೆ ಹೋಗಿ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡುದು ಅಂದ್ರೆ ಉಳಿಕಿದ ಹುಳುಗಳು ಏನು ಕೆಲಸಗಾರ ಹುಳುಗಳು ಇರ್ತಾವಲ್ರಿ, ಅದಕ್ ಗೊತ್ತಾಗ್ತದ. ಅದಕ್ಕೆ ಈ ತರ ಡ್ಯಾನ್ಸ್ ಮಾಡಕತ್ತುಪ್ಪ ಅಂತಂದ್ರೆ ಒಂದ್ ಇಂಗ್ಲಿಷ್ ಎಂಟು ಆಕಾರದ ಮಾಡಕತ್ತು ಅಂತ ಹೇಳಂತಂದ್ರೆ ಇಲ್ಲೇ 50 ಮೀಟರ್ ಒಳಗಾಗಿ ನಮಗ ಆಹಾರ ಸಿಗ್ತೈತಿ ಅಂತ ಹೇಳಿ ಗೊತ್ತಾಗ್ತದೆ. ಅದಕ್ಕೆ ಇಲ್ಲ ರೌಂಡ್ ರೌಂಡ್ ಡ್ಯಾನ್ಸ್ ಮಾಡಕತ್ತು ಅಂತ ಹೇಳಂತಂದ್ರೆ 50 ಮೀಟರ್ಗಿಂತ ದೂರ 2 ಕಿಲೋಮೀಟರ್ ವರೆಗೆ ನಮಗ ಆಹಾರ ಸಿಗ್ತೈತಿ ಅಂತ ಹೇಳಿ ಗೊತ್ತಾಗ್ತದೆ. ಇದ್ರೊಳಗೂ ಇನ್ನೊಂದು ಬಹಳ ವಿಶೇಷ ಏನಂತಪ್ಪ ಅಂದ್ರೆ ಒಂದ್ 2-3 ರೌಂಡ್ ಹೊಡಿತು ಅಂತಂದ್ರೆ ಅಗದಿ ಸ್ವಲ್ಪ ಪ್ರಮಾಣದಾಗ ಆಹಾರ ಐತಿ ಅಂದ್ರೆ ಸ್ವಲ್ಪ ದಿವಸಕ್ಕೆ ನಡೀತದೆ. ಸ್ವಲ್ಪ ದಿವಸಕ್ಕೆ ಅಂದ್ರೆ ಸ್ವಲ್ಪ ಹುಳುಗಳು ಅಲ್ಲಿ ತರ್ಲಿಕ್ ಬರ್ರಿ ಅಂತ ಹೇಳಿ ಎನರ್ಜಿ ವೇಸ್ಟ್ ಮಾಡ್ಕೋಬಾರ್ದು, ಎನರ್ಜಿ ವೇಸ್ಟ್ ಮಾಡ್ಕೋಬಾರ್ದು ಅಂತ. ಅಕಸ್ಮಾತ್ ಬಹಳಷ್ಟು ರೌಂಡ್ ಹೊಡ್ಯಾಕತ್ತುಪ ಅಂತ ಹೇಳಂತಂದ್ರೆ ಸಾಕಷ್ಟು ಹುಳುಗಳು ಒಂದ್ 1000 ಹುಳುಗಳು ಹೋಗಿ ಆಹಾರ ತರ್ಲಿಕ್ಕೆ ನಿಮ್ಗೆ ಎಲ್ಲರಿಗೂ ಸಾಕಾಗ್ತೈತಿ ಬರ್ರಿ ಅಂತ, ಸಾಕಷ್ಟು ಆಹಾರದ ಆಹಾರದ ಬರ್ರಿ ಅಂತ ಹೇಳಿತಾರೆ. ಅಂದ್ರೆ ಈ ಹುಳುಗಳ ಕೆಲಸ ಪ್ರತಿ ದಿವಸ ಹೋಗ್ಬೇಕು ಆಹಾರ ಹುಡ್ಕೊಂಡು ಬಂದು ಹುಡ್ಕೊಂಡ್ಬಂದು ಹೇಳುವಂತ ಅಷ್ಟೇ ಕೆಲಸ ರೀ ಅವರಿಗೆ. ಆಹಾರ ಹುಡ್ಕೊಂಡ್ಕೊಂಡು ಬಂದು ಏನ್ ಹೇಳ್ತಾವಲ್ರಿ ಇವು, ಹೇಳಿದ ಕೂಡಲೇ ಇನ್ನೊಂದು ಬೇರೆ ಜಾತಿ ಹುಳುಗಳು ಅಂದ್ರೆ 6-8 ದಿವಸ ಇರ್ತಕ್ಕಂತ ಹುಳುಗಳು ಎಲ್ಲ ಓಡ್ ಹೋಗ್ಬಿಡ್ತಾವ್ರಲ್ಲಿ ಆಹಾರ ತರ್ಲಿಕ್ಕೆ ಹೋಗ್ತಾವ. ಹೋಗಿ ತಂದ ಕೂಡಲೇ 10-12 ದಿವಸ ಅಥವಾ 13 ದಿವಸ ಹುಳುಗಳನ್ನು ಒಳಗೆ ಕೂತಿರ್ತಾವ. ಬೇರೆ ಬೇರೆ ಕೆಟಗರಿ ಇರ್ತಾವ, ಬೇರೆ ಬೇರೆ ಕೆಟಗರಿ. ಅವು ಏನ್ ಮಾಡ್ತಾವ ತಂದು ಇವಕ್ಕೆ ಕೊಡ್ತಾವ್ರಿ, ಇವಕ್ಕೆ ಒಳಗೆ ಕೂತಿದ್ದ ಆಹಾರ ತರೋದು ಅಷ್ಟೇ ಕೆಲಸ ಅವ್ರಿ. ತಂದು ಇವಕ್ಕೆ ಕೊಡ್ತಾವ, ಕೊಡ್ತಾವ. ಇವು ಏನ್ ಮಾಡ್ತಾವಪ್ಪ ಅಂತ ಹೇಳಂತಂದ್ರೆ ಎಲ್ಲ ಈ ರಾಣಿ ಹುಳ ಏನ್ ಮರಿ ಇಟ್ಟಿರ್ತಿಲ್ಲ ಆ ಮರಿಗಳಿಗೆ ತಿನ್ನಿಸುವಂತ ಕೆಲಸ ಮಾಡ್ತಾವ್ರಿ. ಅದಕ್ಕೆ ನರ್ಸ್ ವರ್ಕರ್ ಬಿ ಅಂತ ಹೇಳಿ ಕರೀತಾರೆ. ಶುಶ್ರೂತ ಸೇವೆ, ಶುಶ್ರೂತ ಸೇವೆ ಮಾಡ್ತಕ್ಕಂತ ಕೆಲಸವನ್ನು ಮಾಡ್ತಿರ್ತಾವ್ರಿ. ಆಮೇಲೆ ಇವು ಮೂರಕ್ಕೂ ಯಾವ್ದೇ ಕೆಲಸಗಾರ ಆಗ್ಲಿ, ರಾಣಿ ಹುಳ ಆಗ್ಲಿ, ಗಂಡು ಹುಳ ಆಗ್ಲಿ, ಯಾವ್ದೇ ಕೆಲಸ ಇಲ್ಲಾರದೆ ಕೂಡ್ತಕ್ಕಂಥವು ಒಂದು ಹುಳನೂ ಇರೋದಿಲ್ಲ. ಇದಕ್ಕೆ ಪ್ರತಿಯೊಂದನು ಒಂದ್ ಹುಟ್ಟಿದ ಕೂಡಲೇ ಸಾಯುವವರೆಗೂ ಎಲ್ಲ ಕೆಲಸ ಮಾಡಿ ಆ ವಯಸ್ಸಿಗೆ ಅನುಸಾರವಾಗಿ ಅವುಗಳನ್ನು ಕೆಲಸ ಹಂಚಿಕೊಂಡಿರ್ತಾವ. ಈಗ 25 ದಿವಸ ಆಯ್ತು ಅಂತ ಹೇಳ್ತಿಕೊಳ್ರಿ, ಅವ್ಕ ಸ್ವಲ್ಪ ವಯಸ್ಸಾದಂಗೆ ಆಗ್ತಿರ್ತಾವ. ಅಂತ ಹುಳುಗಳಿಗೆ ನಮಗ ಗೂಡು ಕಾಯಲಿಕ್ಕೆ ಒಂದು ಕೆಲಸವನ್ನು ಒದಗಿಸ್ಕೊತಾರ. ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ ಅವಾಗ ಏನ್ ಮಾಡ್ತಾವ ಬೇರೆ ಹುಳ ಆಗ್ಲಿ ಬರೋದು ಅಥವಾ ಕೆಲವೊಂದ್ಸಲ ಇಲಿ ಬರ್ತಿರ್ತಾವ್ರಿ, ಒತ್ತಿಕಾಟ್ ಬರ್ತಿರ್ತಾವ, ಇಂಥವಕ್ಕೆಲ್ಲ ಅಟ್ಯಾಕ್ ಮಾಡಿ ಅವ್ಕ ಬರ್ಲಾರ್ದಂಗೆ ನೋಡ್ಕೊಳ್ಳುವಂತ ಒಂದು ಕೆಲಸವನ್ನು ಇವು ಮಾಡ್ಕೋತಿರ್ತಾವ್ರಿ. ಹಿಂಗಾಗಿ ನಾವು ಮನುಷ್ಯರು ಪ್ರತಿಯೊಂದು ಅದರಲ್ಲಿಂದ ಕಲಿಯಬಹುದು. ನಾವು ಟೈಮ್ ಹೆಂಗ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಈಗ ಎಷ್ಟು ಸಮಯಕ್ಕೆ ನಾವು ಮುಂಜಾನೆ ಎದ್ದ ಕೂಡಲೇ ಹೋಗ್ಬಿಡ್ತಾವ, ಸೂರ್ಯ ಉದಯ ಆದ ಕೂಡಲೇ ಎಲ್ಲ ಹೋಗ್ತಾವ. ಆಮೇಲೆ ಎಷ್ಟು ಮಂದಿ ಹೋಗ್ಬೇಕು ಅನ್ನೋದು ಬಹಳ ಮುಖ್ಯ, ಎಷ್ಟು ಹುಳುಗಳು ಅಷ್ಟು ಹೋಗ್ಬೇಕು. ಡಿಸೈಡ್ ಮಾಡೋದು ಹೆಂಗೆ ಇದು? ಅವು ಬಂದು ಆಹಾರ ಅದ್ರ ಮ್ಯಾಗೆ ಹೇಳ್ತಾವ. ಇದನ್ನ ಒಂದು ನೃತ್ಯ ಕಂಡಿಡಿದಂತದ್ದು ಅಥವಾ ಡ್ಯಾನ್ಸ್ ಏನ್ ಕಂಡಿಡಿದ್ರು ವಿಜ್ಞಾನಿ ಫ್ರಿಶ್ ಅಂತಕ್ಕಂತ ವಿಜ್ಞಾನಿ ರೀ, ಫ್ರಿಶ್ FRISH. ಇವರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಿದೆ ಇವರಿಗೆ, ಇದು ಡ್ಯಾನ್ಸ್ ಕಂಡಿಡಿದ್ರ ಸಲುವಾಗಿ. ಹಿಂಗ ಒಂದು ವೈಜ್ಞಾನಿಕವಾಗಿ ಅಥವಾ ಸಮಾಜದಲ್ಲಿ ಹೇಗಿರ್ಬೇಕು ಅಂತಕ್ಕಂಥದ್ದು ಈ ಹುಳುಗಳು ಮನುಷ್ಯನಿಗೆ ತೋರಿಸಿಕೊಡ್ತಾವ ಅಂತ ಹೇಳಿ. ಮತ್ತೆ ಡೈರೆಕ್ಷನ್ ಹೇಳ್ಬೇಕಲ್ಲ ಸರ್, ಅವು ಡೈರೆಕ್ಷನ್ ಯಾವ ಡೈರೆಕ್ಷನ್ ಅಲ್ಲಿ ನಮ್ಗೆ ಆಹಾರದ ಬಾರಿ ಮುಖ್ಯವಾಗಿ ಕೇಳಿದ್ರಿ. ಇದು ಡೈರೆಕ್ಷನ್ ಹೆಂಗ್ ಮಾಡ್ದಿತ್ತಪ್ಪ ಅಂತಂದ್ರೆ ಸೂರ್ಯನ ಮೇಲೆ ಈಗ ಕಡೆಕ್ಕೆ ಏನ್ ಹುಟ್ಟು ಇರ್ತದಲ್ರಿ, ಹುಟ್ಟಿನ ನಟ್ ನಡುವೆ ಅದು ಸೂರ್ಯಂದ ಎಲ್ಲಿರ್ತದೆ ಅದು ನಟ್ ನಡುವೆ, ಆಮೇಲೆ ಸೂರ್ಯಂದು ಅದ್ರ ನಡುವೆ ಹಿಂಗ್ ಡ್ಯಾನ್ಸ್ ಮಾಡ್ಕೋತದ್ರಿ. 45 ಡಿಗ್ರಿ ಇದ್ರೆ 45 ಡಿಗ್ರಿ ಒಳಗೆ ಡ್ಯಾನ್ಸ್ ಮಾಡ್ತೈತಿ, 90 ಡಿಗ್ರಿ ಇದ್ರೆ 90 ಡಿಗ್ರಿ ಒಳಗೆ ಡ್ಯಾನ್ಸ್ ಮಾಡ್ಕೋತವ್ರಿ. ಒಂದು 6 ಡಿಗ್ರಿ ಒಳಗೆ ಡೈರೆಕ್ಷನ್ ಒಳಗೆ ಹೋಗ್ಬೇಕು ನೀವು ಅಂತ ಹೇಳಿ. ಈ ತರ ಬಹಳಷ್ಟು ಒಂದು ಬಹಳ ಅಡ್ವಾನ್ಸ್ ಟೆಕ್ನಾಲಜಿ ಐತಿ ಅಂತಂದ್ರು ಏನ್ ತಪ್ಪಾಗಿಲ್ರಿ ಅದು, ಇಂತಾಗ್ತೈತಿ. ಇನ್ನೊಂದು ಕಲಿಬೇಕಾಗಿತ್ತಂದ್ರೆ ನಾವು ಒಂದು ಸಮಾಜಗೋಸ್ಕರ ಒಂದು ತ್ಯಾಗವನ್ನು ಮಾಡ್ತಕ್ಕಂತದ್ದನ್ನು ಅದರಿಂದ ಕಲಿಬಹುದು. ಹೆಂಗ್ ಸರ್? ಹೆಂಗಂದ್ರೆ ಈಗ ಒಂದು ಏನಾದ್ರು ಹುಳ ಇರ್ತೈತಿ, ಹೆಣ್ಣು ಹುಳುಗಳು, ಇವು ಕೆಲಸಗಾರ ಹುಳುಗಳು, ಯಾವ್ದಾರ ಒಂದು ವೈರಿ ಬಂತಪ್ಪ ಅಂತಂದ್ರೆ ಅದಕ್ಕೆ ಕಟ್ತೈತಿ, ನಾವು ಕಚ್ಚತೈತಿ, ಚುಸ್ತೈತಿ ಅಂತ ಹೇಳಿದ್ದು. ಜೇನು ಹುಳ ಚುಸ್ತು ಅಂದ್ರೆ ಮಕ ಬಾಯ್ತೈತಿ ಹಂಗೆಲ್ಲ ಹೇಳ್ತೇವಲ್ ಸರ್. ಚುಚ್ಚಿದ್ರೆ ಏನಾಗ್ಬಿಡ್ತೈತಪ್ಪ ಅಂದ್ರೆ ಅದು ಸಾವನ್ನಪ್ತದೆ. ಚುಚ್ಚಿದ ಯಾವ್ದೇ ಹುಳುಗಳು ಜೀವಂತವಾಗಿರಂಗಿಲ್ಲ, ಯಾಕಂದ್ರೆ ಅದ್ರದ್ದು ಏನ್ ಚುಚ್ಚುವ ಒಂದು ಸಾಧನ ಏನ್ ಇರ್ತೈತಲ್ರಿ ಅದು, ಅದು ಅದ್ರ ಕರಳಿಗೆ ಅಟ್ಯಾಚ್ ಆಗಿರ್ತೈತಿ ಇಂಟೆಸ್ಟೈನ್ಗೆ. ಅದು ಚುಚ್ಚಿ ನಮ್ ಮುಳ್ಳಲ್ಲೇ ಬಿಟ್ಬಿಡ್ತದೆ, ನಮ್ಮ ದೇಹದೊಳಗೆ ಬಿಡ್ತದೆ, ವೈರಿ ದೇಹದೊಳಗೆ ಬಿಟ್ಬಿಡ್ತದೆ. ಬಿಟ್ಟು ಕೂಡ್ಲೇನೆ ಅದು ಒಳಗಿಂದ ಕರಳು ಬಂದಂಗಾಗ್ತದೆ, ಸತ್ ಹೋಗ್ತದ್ರಿ. ಹಿಂಗಾಗಿ ಅದಕ್ಕಾಗಿ ಅವುಗಳು ಯಾವ್ದೇ ಒಂದು ತನ್ನ ಒಂದು ಕುಟುಂಬವನ್ನು ಕಾಪಾಡ್ಲಿಕ್ಕೆ ಸಾಕಷ್ಟು ಒಂದು ಸಾಕ್ರಿಫೈಸ್ ಮಾಡ್ತಕ್ಕಂಥದ್ದು ಅಥವಾ ಬಲಿದಾನ ಕೊಡ್ತಕ್ಕಂಥದ್ದನ್ನು ನೋಡಿ ಕಲಿಬಹುದು ಅಂತ ಹೇಳ್ತೀವಿ. ಸರ್, ಇನ್ನೊಂದು ಈಗ ಈ ಡಿವಿಷನ್ ಆಫ್ ಲೇಬರ್ ಏನಂತ ಅಂದ್ರೆ ಕೆಲಸ ವಿಂಗಡಣೆ ಆಗ್ಬೇಕು, ನಮ್ಮ ಮನೆಯೊಳಗೂ ಕೆಲಸ ವಿಂಗಡಣೆ ಆಗ್ಬೇಕು. ಇವತ್ತು ನಾಳೆ ಏನಂತಂದ್ರೆ ಗಂಡ ಹೆಂಡತಿ ಇರ್ತಂದ್ರೆ ಗಂಡನು ಕೆಲಸ ಮಾಡ್ತಾರೆ, ಹೆಂಡತಿನೂ ಕೆಲಸ ಮಾಡ್ತಾರೆ, ಮಕ್ಕಳು ಕೆಲಸ ಮಾಡ್ತಾರೆ, ಎಲ್ಲರೂ ಇರ್ತಾರೆ. ಪ್ರತಿಯೊಬ್ಬರು ತಿಳ್ಕೊಂಡು ಕೆಲಸ ಮಾಡ್ಬೇಕು. ಬರೀ ಮನೆ ಹೆಣ್ಮಗಳು ಒಬ್ಬಕಿನ ಕೆಲಸ ಮಾಡ್ಬೇಕು ಅಂತಂದ್ರೆ ಆಗ್ಲಿಕ್ಕಿಲ್ಲ, ವಜ್ಜಾಗ್ಬಿಡ್ತದೆ, ಸಿಟ್ಟು ಬರ್ತದೆ, ಸಮಸ್ಯೆಗಳಾಗ್ತವೆ. ಹಂಗೆ ಈ ಮನೆಯಲ್ಲಿ ಎಲ್ಲರೂ ನಾವು ಡಿವಿಷನ್ ಮಾಡ್ಕೊಳ್ಳೋದು ಈ ಜೇನು ಹುಳಿನಿಂದ ಹೆಂಗ್ ಕಲಿಬೇಕು? ಈಗ ಮುಖ್ಯವಾಗಿ ನೋಡ್ರಿ ಹೆಂಗ ಆಗ್ತೈತಪ್ಪ ಅಂದ್ರೆ ಪ್ರತಿಯೊಬ್ಬರನ್ನು ಕೆಲಸ ಮಾಡಬೇಕು ಅಂತ ತೋರಿಸಿಕೊಡ್ತೈತ. ಈ ರಾಣಿ ಹುಳಗಳನ್ನು ನಾ ಹೆಡ್ ಆಫ್ ದ ಫ್ಯಾಮಿಲಿ ಅದೀನಿ ಅಂತ ಹೇಳಿ ರಾಣಿ ಹುಳಗಳು ಸುಮ್ ಕೊಡಂಗಿಲ್ರಿ, ಅದು ತತ್ತಿ ಇಡತಕ್ಕಂತ ಕೆಲಸನು ಮಾಡ್ತಿರ್ತದೆ, ನಿರಂತರವಾಗಿ ನಿರಂತರವಾಗಿ ತತ್ತಿ ಇಡತಕ್ಕಂತ ಕೆಲಸ ಮಾಡ್ತಿರ್ತದೆ. ಆಮೇಲೆ ಏನ್ ಮಾಡ್ತೈತಪ್ಪ ಅಂತಂದ್ರೆ ಅವು ಮಕ್ಕಳೆಲ್ಲ ರಾಣಿ ಹುಳದ ರಾಣಿಯದೇ ಮಕ್ಕಳು ಇರ್ತಾರೆ, ಅವು ಏನ್ ಒಂದು ನಿರಂತರವಾದ ಒಂದು ವಾಸನೆ ಬಿಡ್ತೈತಿ, ಫಿರಮೋನ್ ಅಂತ ಹೇಳಿ ಕರಿತೀವಿ. ಕೇಳಿದ್ದೆ ಇವೆಲ್ಲ ಕಂಟ್ರೋಲ್ ಹೆಂಗ್ ಮಾಡ್ತದೆ ರಾಣಿ ಹುಳು? ಯಾಕಂತಂದ್ರೆ ಆಜು ಬಾಜಿನ ಹುಟ್ಟುಗಳು ಇರ್ತಾವ, ಹೌದು, ಇಲ್ಲೊಂದು ಇನ್ನೊಂದು ಇರ್ತದೆ, ಅದೇ ಹುಟ್ಟಿನ ಹುಳುಗಳು ಅದೇ ಹುಟ್ಟಿಗೆ ಬರ್ತವೆ, ಹೆಂಗ್ ಬರ್ತವೆ? ಆ ರಾಣಿ ಒಂದು ಸ್ಪೆಸಿಫಿಕ್ ಆಗಿ ಅದಕ್ಕೆ ಒಂದು ಸಂಬಂಧಿಸಿದಂತ ಒಂದು ವಾಸನೆ ಬರ್ತಿರ್ತೈತಿ ಅದಕ್ಕೆ, ಆ ಒಂದು ಕುಟುಂಬದ ಹುಳುಗಳಿಗೆ ಮಾತ್ರ ಆ ವಾಸನೆ ಗೊತ್ತಿರ್ತೈತದೆ. ಅಂದ್ರೆ ಈ ವಾಸನೆ ಬರೋದ್ರಿಂದ ನಮ್ಮ ಕುಟುಂಬ ಇಲ್ಲೇ ಐತಿ ಅಂತಿಕೊಂಡು ಎಲ್ಲ ಕೆಲಸಗಾರ ಹುಳುಗಳು ಅಲ್ಲಿ ಹೋಗ್ತವೆ. ಅಂದ್ರೆ ಬಾಜು ಹುಳು ಅದೇ ವಾಸನೆ ಬಿಡುದಿಲ್ಲ, ಹೋಗುದಿಲ್ಲ, ಅದು ಒಂಥರ ಬೇರೆ ವಾಸನೆ ಬರ್ತದೆ, ಆ ಹುಳು ಆ ಮನೆಗೆ ಅಷ್ಟೇ ಹೋಗ್ತದ್ರಿ. 1,000 ಹುಟ್ಟುಗಳು ನೀವು ಏನಾದ್ರೂ ಸಾಲ ಸಾಲಾಗಿ ಇಟ್ರಿ ಅಂತ ಹೇಳಂತಂದ್ರೆ ಒಂದೇ ಹುಳನು ಕೂಡ ಈ ಹುಟ್ಟಿನಿಂದ ಆ ಹುಟ್ಟಿಗೆ ಹೋಗಂಗಿಲ್ಲ, ಕನ್ಫ್ಯೂಸ್ ಆಗೋದಿಲ್ಲ, ಕನ್ಫ್ಯೂಷನ್ ಆಗಂಗಿಲ್ಲ. ಆಮೇಲೆ ರಾಣಿ ಹುಳು ಆದ್ಮೇಲೆ ಏನಾಗ್ತದೆ, ಗಂಡು ಹುಳುಗಳನ್ನು ನೋಡ್ರಿ, ಅವನು ಸಾಕಷ್ಟು ಕೆಲಸ ಮಾಡ್ತವೆ. ವಯಸ್ಸಾದ್ಮೇಲೂ ಕೂಡ ಅವಕ್ಕೆ ಪಕ್ಕ ಹೊಡೆಯೋದ್ರಿಂದ ನಮ್ಮ ಒಂದು ಹುಟ್ಟಿನಲ್ಲಿ ಇರತಕ್ಕಂತ ಉಷ್ಣಾಂಶವನ್ನು ಕಡಿಮೆ ಮಾಡತಕ್ಕಂತ ಒಂದು ಕೆಲಸನ ಅವು ಮಾಡ್ತಿರ್ತವ್ರಿ. ಕೆಲಸಗಾರರು ಹುಳುಗಳು ಅಂತೂ ಅದು ವಯಸ್ಸಿನ ಸಣ್ಣ ಹುಳುಗಳು ಇದ್ದಾಗ ಮನೆ ಸ್ವಚ್ಛ ಮಾಡ್ತಕ್ಕಂಥದ್ದು, ಆಹಾರ ಹುಡುಕಾಡ್ಕೊಳ್ತಕ್ಕಂಥದ್ದು, ವಯಸ್ಸಾದ್ಮೇಲೆ ನಾವೆಲ್ಲ ಒಂದು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಹಿಂಗ ಪ್ರತಿಯೊಬ್ಬರನು ಕೆಲಸ ಈ ನಾನೇ ಮಾಡ್ಲಿ ನೀನೇ ಮಾಡ್ಲಿ ಅಂತಕ್ಕಂಥದ್ದು ಏನೂ ಇರಂಗಿಲ್ಲ. ಅಂದ್ರ ಇಲ್ಲಿಂದ ನಾವು ನಮ್ಮ ಮನೆಯೊಳಗ ನಾವು ಕಲಿಬೇಕಿದು. ಬರೀ ಹೆಣ್ಮಗಳೇ ಮನೆ ಕೆಲಸ ಮಾಡ್ಬೇಕು, ಪಲ್ಯಾನು ಅಕ್ಕಿನೇ ಹಚ್ಚಬೇಕು, ಅಡಿಗೆನೂ ಅಕ್ಕಿನೇ ಮಾಡ್ಬೇಕು, ಹಾಸಿಗೆನೂ ಅಕ್ಕಿನೇ ಹಾಸ್ಬೇಕು ಅಂತಲ್ಲ, ಹಂಗಲ್ಲ, ಪ್ರತಿಯೊಬ್ಬರು ಹಂಚ್ಕೋಬೇಕು. ಹಂಚ್ಕೋಬೇಕು. ಜೇನು ಹುಳು ಒಳಗೆ ರಾಣಿ ಹುಳು ಏನಿರ್ತದೆ, ಅಕ್ಕಿನ ಹೆಡ್ ಆಫ್ ದ ಫ್ಯಾಮಿಲಿ, ಅಕ್ಕಿನ ಮುಖ್ಯಸ್ಥ, ಆರಾಮ್ ಕುಂತನು ಅಕ್ಕಿಗೆಲ್ಲ ಊಟ ಹಾಕ್ತಿರ್ತಾವ ಎಲ್ಲ ಹುಳುಗಳ ಕೆಲಸಕ್ಕೆ, ಬಟ್ ಹಂಗ್ ಮಾಡಂಗಿಲ್ಲ. ಅಕ್ಕಿ ಪ್ರತಿಯೊಬ್ಬರದು ಆರೋಗ್ಯನ ನೋಡ್ಕೊಂಡು ಆಮೇಲೆ ಪ್ರತಿಯೊಂದು ತತ್ತಿ ಇಡತಕ್ಕಂತ ಕೆಲಸ, ಎಲ್ಲರಿಗೆ ಕೂಡಿಸುವಂತ ಕೆಲಸಗಳನ್ನು ರಾಣಿ ಹುಳುಗಳು ಮಾಡ್ತಿರ್ತಾರೆ. ಮಾಡ್ತಾವ ಅಂತ ಹೆಂಗ್ ಸರ್? ಈಗ ಏನಾಗ್ತೈತಿ ಅಂತಂದ್ರೆ ಸಾಮಾನ್ಯವಾಗಿ ಬೆಳಕಿನ ಟೈಮಿಗೆ ಹೊರಗಡೆ ಎಲ್ಲ ಹೋಗ್ತಿರ್ತಾವ್ರಿ, ರಾತ್ರಿ ಒಂದು ಸಮಯದಲ್ಲಿ ಅಲ್ಲೇ ಗೂಡಿನಲ್ಲೇ ಇರ್ತಾವ, ಅಲ್ಲೇ ರೆಸ್ಟ್ ಆಗ್ತಿರ್ತಾರೆ. ಹೌದ್ರಿ ಸರ್. ಮತ್ತೆ ಈಗ ಜೇನು ಹುಟ್ಟೊಳಗೆ ಎರಡು ನೋಡ್ತೀವಿ, ಒಂದು ಜೇನು ತುಪ್ಪ, ಇನ್ನೊಂದು ಮೇಣ. ಮೇಣ, ಹೌದ್ರಿ ಸರ್. ಜೇನುತುಪ್ಪ ಎಲ್ಲಿ ಸಂಗ್ರಹಣೆ ಆಗ್ತದೆ ಮತ್ತೆ ಮೇಣ ಎಲ್ಲಿ ಸಂಗ್ರಹಣೆ ಆಗ್ತದೆ? ಬಹಳಷ್ಟು ಒಂದು ಆರ್ಗನೈಸೇಷನ್ ಅಂದ್ರೆ ಒಳ್ಳೆ ರೀತಿಯಿಂದ ಒಂದು ಶಿಸ್ತುಬದ್ಧವಾಗಿ ಇರ್ತಕ್ಕಂಥದ್ದು ಇರ್ತದೆ. ಈಗ ಒಂದು ಹುಟ್ಟು ನೋಡ್ತೀವ್ರಿ ನಾವು, ಹುಟ್ಟು ನೋಡಿದ ಕೂಡಲೇ ಮೇಲ್ಭಾಗದಲ್ಲಿ, ಹುಟ್ಟಿನ ಮೇಲ್ಭಾಗದಲ್ಲಿ ಅಲ್ಲಿ ಜೇನುತುಪ್ಪ ಇರ್ತದೆ ಯಾವಾಗ್ಲೂ ಮೇಲಿನ ಭಾಗದಲ್ಲಿ. ಅಲ್ಲಿ ಯಾವುದೇ ಕಾರಣಕ್ಕೂ ಆ ರಾಣಿ ಹುಳು ಅಲ್ಲಿ ತತ್ತಿ ಇಡಂಗಿಲ್ಲ, ಅಲ್ಲಿ ಮೇಲಿನ ಭಾಗದಲ್ಲಿ ಅಲ್ಲಿ ಇಡೋದಿಲ್ಲ. ಸೇಮ್ ಎಲ್ಲ ಮನೆ ಒಂದೇ ಗತ್ಲಿ ಕಾಣಿಸ್ತಿರ್ತಾವ ತೂತಿರ್ತಾವ ಅಲ್ಲಿ ಮೇಗೆ ಎಲ್ಲ ಏನ್ ಮಾಡ್ತೈತ್ರಿ, ಜೇನು ತುಪ್ಪ ತುಂಬಿಡ್ತಾವ ಅಲ್ಲಿ. ಅಲ್ಲಿ ಯಾವುದೇ ಕಾರಣಕ್ಕೂ ರಾಣಿ ತತ್ತಿ ಇಡಂಗಿಲ್ಲ. ಅದೇ ರಾಣಿ ಮನೆಯೇ ಬೇರೆ ಇರ್ತಾನ್ರಿ, ಮನೆ ಅಲ್ಲೇ ಇರ್ತೈತ್ರಿ, ಒಳಗನೆ ಒಂದಿರ್ತೈತ್ರಿ, ತಿರ್ಗಾಡ್ಕೋತಿರ್ತೈತ್ರಿ. ಅದು ಹಿಂಗ್ ಮನೆ ಅಂತ ಹೇಳಿ ಇರಂಗಿಲ್ಲ, ಮರಿ ಇದ್ದಾಗ ಅಷ್ಟೇ ಮನೆ ರೀ ಅದು. ಉಳ್ಕಿ ಟೈಮ್ದಾಗ ಎಲ್ಲ ಕಡೆ ತಿರ್ಗಾಡ್ಕೋತಿರ್ತೈತಿ. ಮತ್ತೆ ತತ್ತಿ ಹಾಕ್ಬೇಕಲ್ಲ ಸರ್? ತತ್ತಿ ಹಾಕೋದ್ನಾಗ ಅಲ್ಲೇ ತತ್ತಿ ಹಾಕ್ತೇವೆ, ಗೂಡು ಒಳಗೆ ತತ್ತಿ ಹಾಕೋದಲ್ರಿ ಅದು. ಎಲ್ಲ ಕಡೆ ತಿರ್ಗಾಡಿ ತಿರ್ಗಾಡಿ ತತ್ತಿ ಹಾಕೋದು ಒಂದೇ ಕಡೆ ತತ್ತಿ ಹಾಕೋದಿಲ್ಲ, ಒಂದೇ ಕಡೆ ತತ್ತಿ ಇಲ್ಲ, ಒಂದೊಂದು ಮನೆಯೊಳಗೆ ಒಂದ್ ತತ್ತಿ ಹಾಕ್ತದೆ. ಅಲ್ಲಿ ಒಂದೇ ಮರಿ ಹುಳ ಬೆಳಿತೈತ್ರಿ ಅದು. ಓ, ಅಲ್ಲಿ ಹಾಕಿದ ತತ್ತಿನ ಅಲ್ಲೇ ಮರಿ ಹುಳ ಬಂದ ಅಲ್ಲೇ ಬೆಳಿಬೇಕು, ಅಲ್ಲೇ ಬೆಳಿಬೇಕ್ರಿ. ಬೇರೆ ಮನೆಯೊಳಗೆ ಬಾಜು ಒಂದು ತೂತ್ ಇರ್ತೈತಲ್ರಿ, ಅಲ್ಲಿ ಅಲ್ಲಿ ಇಲ್ಲ, ಪ್ರತಿಯೊಂದ್ರೊಳಗೂ ತತ್ತಿ ಹಿಡಿದಿತ್ತದೆ. ಆಮೇಲೆ ಹೆಂಗ್ ಎಷ್ಟು ಕ್ಷಣ ಇರ್ತೈತಿ ಅಂತಂದ್ರೆ, ಒಂದು ಕೆಳಗಿನ ಭಾಗದಲ್ಲಿ ಗಂಡು ಹುಳುಗಳು ಯಾವಾಗ ಬೇಕಾಗ್ತೈತಿ ಅದಕ್ಕೆ ಇನ್ನೊಂದು ರಾಣಿ ಹುಳು ತಯಾರು ಮಾಡಬೇಕು ಅಥವಾ ಇನ್ನು ಗಂಡು ಹುಳುಗಳು ಬೇಕು ಅಂತಂದ್ರೆ ಅವಾಗಷ್ಟೇ ಗಂಡು ಹುಳುಗಳಿಗೆ ತತ್ತಿ ಹಿಡಿದಿತ್ತಿರ ಅದನ್ನ. ಅಂದ್ರೆ ಗಂಡು ಹುಳುಗ ಇಡುವಂತ ತತ್ತಿನ ಬೇರೆ ಬೇರೆ ಅಂದ್ರೆ ತತ್ತಿ ಒಂದೇ, ಅದಕ್ಕೆ ಆಹಾರ ಕೊಡ್ತಕ್ಕಂಥದ್ದು ಬೇರೆ ಆಗ್ತದ್ರಿ. ಈಗ ಉದಾಹರಣೆಗಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಹೆಂಗಿರ್ತೈತಿ ಅಂತಂದ್ರೆ, ಈ ತತ್ತಿ ಇಡ್ತೈತ್ರಿ, ಒಂದು ತತ್ತಿ ಇಟ್ಟು ಅಂತಂದ್ರೆ ಈಗ ಫರ್ಟಿಲೈಸ್ಡ್ ಎಗ್ ಮತ್ತೆ ಅನ್ಫರ್ಟಿಲೈಸ್ಡ್ ಎಗ್ ಅದಕ್ಕೆ ಕರಿತಾರ್ರಿ. ಈಗ ಫರ್ಟಿಲೈಸ್ಡ್ ಎಗ್ ಇತ್ತು ಅಂದ್ರೆ ಗಂಡು ಹುಳುಗಳು ಆಗ್ತವ್ರಿ, ಅನ್ಫರ್ಟಿಲೈಸ್ಡ್ ಎಗ್ ಇತ್ತು ಅಪ್ಪ ಅಂದ್ರೆ ಹೆಣ್ಣು ಹುಳುಗ ಕೆಲಸಗಾರ ಹುಳುಗಳು ಆಗ್ತವ್ರಿ ಅಷ್ಟೇ. ಅಂದ್ರೆ ಅದಕ್ಕೆ ಯಾವ್ದು ಬೇಕು ಎಷ್ಟು ಬೇಕು ಅಂತ ಲೆಕ್ಕ ಹಾಕಿ ಹಾಕಿ ಇಡ್ತಕ್ಕಂತ ಕೆಲಸ ಅಂದ್ರೆ ರಾಣಿ ಹುಳ ಮಾಡ್ತದೆ, ರಾಣಿ ಹುಳ ಮಾಡ್ತದೆ. ಅಂತಂದ್ರೆ ಬಹಳಷ್ಟು ನಾವು ಈ ಜೇನು ಹುಳಿನ ಹುಟ್ಟಿನಿಂದ ಅಥವಾ ರಾಣಿಯಿಂದ ನಾವು ಕಲಿಯೋದು. ಅದನ್ನ ಒಂದು ಕೆಲಸಗಾರರಿಂದ, ರಾಣಿಯಿಂದ, ಗಂಡು ಹುಳುವಿನಿಂದ, ಎಲ್ಲರಿಂದ ಕಲಿಯೋದಕ್ಕೆ ಶಿಸ್ತು, ಶಿಸ್ತು ಬಹಳ ಶಿಸ್ತು. ಆಮೇಲೆ ಹೊಲಸಿಲ್ಲ, ಸ್ವಚ್ಛ ಯಾವಾಗ್ಲೂ ಮನೆ ಸ್ವಚ್ಛ ಇಟ್ಕೊಳ್ಳೋ, ಮನೆ ಸ್ವಚ್ಛ ಇಟ್ಕೊಳ್ಳತಕ್ಕಂಥದ್ದು ಕೆಲಸ. ನೀವು ಯಾವುದೇ ಗೂಡಿನಲ್ಲಿ ನೋಡ್ರಿ, ಒಂದು ಏನಾದ್ರೂ ಮೇಣ ಬಿದ್ದಿತ್ತಪ್ಪ ಅಂತಂದ್ರೆ ಅಷ್ಟು ಹುಳುಗಳು ಅಲ್ಲಿ ಸಾಕಾಣಿಕೆ ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿ ನೋಡಬಹುದು. ಅಷ್ಟು ಬಂದು ಅವ್ರ ಕೈಲಿ ಆಗ್ಲಿಲ್ಲ, ಒಂದು 15-20 ಎಲ್ಲ ಕೂಡಿ ಕೂಡಿ ಸ್ವಚ್ಛ ಮಾಡತಕ್ಕಂತ ಒಂದು ಕೆಲಸ ಹೊರಗೆ ಹಾಕ್ಬಿಡ್ತಾರೆ, ಹೊರಗೆ ಹಾಕ್ಬಿಡ್ತಾವ್ರಿ. ಈಗ ಇವನ್ ಒತ್ತಿಕಾಟಕ್ಕೆ ಸತೆ ಅವು ಒಳಗೆ ಬಿಡಂಗಿಲ್ಲ, ಒತ್ತಿಕಾಟ ದೊಡ್ಡ ದೊಡ್ಡ ಇರ್ತಾವ, ಅಷ್ಟು ಕೂಡ ಅಟ್ಯಾಕ್ ಮಾಡ್ತಾವ. ಓಕೆ, ಗೋಡೆ ಮೇಲೆ ಬಂದು, ಗೋಡೆ ಮೇಲೆ ಬಂದು ಅದೇನ್ರ ಸತ್ ಅಲ್ಲೇ ಬಿದ್ದಿತ್ತು ಅಂದ್ರೂ ಕೂಡ ಹೊರಗೆ ನುಗ್ಸುವ, ಅದನ್ನು ಹೊರಗೆ ಹಾಕ್ತಕ್ಕ ಅಷ್ಟು ದೊಡ್ಡ ಪ್ರಾಣಿಗಳಿಗೂ ಕೂಡ ಹೊರಗೆ ಹಾಕ್ತಕ್ಕಂತ ಕೆಲಸ ಮಾಡ್ತಿರ್ತದೆ. ಅಂದ್ರೆ ಒಟ್ಟು ಎಲ್ಲರೂ ಸೇರಿ ಕೆಲಸ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಹಾಂ, ಸಾಂಗ್ ಅಂತಂದ್ರೆ ಇಷ್ಟು ಒಕ್ಕಟ್ಟಾಗಿ ಕೆಲಸ ಮಾಡುವಂತ ಜೇನನ್ನ ನಾವು ವೈಜ್ಞಾನಿಕವಾಗಿ ಹೆಂಗ ಒಂದು ಸಾಕಾಣಿಕೆ ಮಾಡಬೇಕು? ವೈಜ್ಞಾನಿಕವಾಗಿ ಸಾಕಾಣಿಕೆ ಮಾಡಬೇಕು ಅಂತೇಳಂತಂದ್ರೆ ಮೊಟ್ಟ ಮೊದಲೇದು ಏನ್ ಬೇಕಂದ್ರೆ ಮನಸ್ಸು ಬೇಕಷ್ಟೇ ಇರೋದು. ನಾವು ಸಾಕಾಣಿಕೆ ಮಾಡ್ಬೇಕಪ್ಪ ಅಂತೇಳಿ ಇಂಥದಕ್ಕೆ ನಾವು ಒಂದು ಕಟ್ಟಿಗೆಯಿಂದ ಮಾಡತಕ್ಕಂಥದ್ದು ಒಂದು ಗೂಡು ಸಿಕ್ತದ್ರಿ, ಇದಕ್ಕೆ ನ್ಯೂಟನ್ಸ್ ಹೈವ್ ಬಾಕ್ಸ್ ಅಂತೇಳಿ ಕರೀತಾರೆ. ಸಿಕ್ತವ್ರಿ, ಸಾಕು ಸಿಕ್ತವ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರನೊಳಗೆ ಬಂದ ಏನ್ರ ಹೇಳಿದ್ರಪ್ಪ ಅಂದ್ರೆ ನಾವು ತರಿಸ್ಕೊಡ್ತೇವೆ, ನಮ್ಮಲ್ಲಿ ಸಿಗಂಗಿಲ್ಲ, ತರಿಸ್ಕೊಡ್ತೇವೆ. ಅದು ಅದ್ರೊಳಗೆ ಒಂದು 10 ಒಂದು ಫ್ರೇಮ್ ಗೂಡುಗಳು ಇರ್ತವೆ, ಫ್ರೇಮ್ಸ್ ಇರ್ತವ್ರಿ. ಅದ್ರ ಜೋಡಿ ಹುಳುಗಳು ಡಬ್ಬಿ ಎಲ್ಲಾ ಕೂಡ 4,200 ರೂಪಾಯಿ ಆಗ್ತದ್ರಿ. ರಾಣಿ ಹುಳನು ಎಲ್ಲ ಕೂಡ ರಾಣಿ ಹುಳುಗಳು ಇರ್ತಾವ, ಕೆಲಸಗಾರ ಹುಳುಗಳು ಸ್ವಲ್ಪ ಇರ್ತವ್ರಿ. ಅವ್ ಬಂದ ಕೂಡಲೇ ನಾವು ಇಟ್ಟೆವಪ್ಪ ಅಂತಂದ್ರೆ ಅಲ್ಲೇ ನಮ್ಮಲ್ಲೇನೆ ಡೆವಲಪ್ ಆಗಿ ಸಾಕಷ್ಟು 15,000-20,000 ಹುಳುಗಳಷ್ಟು ಕೂಡ ಅದರಲ್ಲೇ ಆಗ್ತವ್ರಿ. ಮತ್ತೆ ಇದಕ್ಕೆ ತರಬೇತಿ ಏನಾದ್ರು ಬೇಕಂತ? ಹೌದ್ರಿ, ತರಬೇತಿ ಅಂತಂದ್ರೆ ಏನಾಗ್ತದೆ, ಕೆಲವೊಂದ್ಸಲ ನಾವು ಜೇನ್ ಹುಳ ಅಂದ ಕೂಡಲೇ ನೀವು ಕಡಿತವ, ಬಹಳಷ್ಟು ಜನಕ್ಕೊಂದು ಅಂಜಿಕೆ ಇರ್ತದೆ. ಈಗ ಏನಾಗ್ತದೆ, ಯಾವಾಗ ಕಡಿತಾವಪ್ಪ ಅಂತಂದ್ರೆ ನಾವು ಅದಕ್ಕೆ ಸರಿಯಾಗಿ ಅದ್ರ ಜೊತೆಯಾಗಿ ಒಂದು ಸಂಬಂಧ ಇಟ್ಕೊಳ್ಳಿಲ್ಲಪ್ಪ ಅಂದ್ರೆ, ಈಗ ಸುಮ್ನೆ ಬಂದು ಬಡ ಬಂದು ನಾವು ಅದಕ್ಕೆ ಹುಟ್ಟು ಎತ್ತಿದೆ ಅಥವಾ ಹುಟ್ಟಿನ ಮ್ಯಾಗ ಏನ್ರ ಚೆಲ್ಲಿದೆ ಜೋರಾಗಿ ಇದು ಮಾಡಿದೆ ಅಂತಂದ್ರೆ ಅವಾಗಷ್ಟೇ ಅವು ಹುಳುಗಳು ಒಂದು ಸಿಟ್ಟಿಗೆದ್ದು ನಮ್ಮ ವೈರಿ ಬಂದಪ್ಪ ಅಂತೇಳಿ ಅಟ್ಯಾಕ್ ಮಾಡ್ಬಿಡ್ತಾರೆ, ಎಲ್ಲ ಕೂಡ ಅಟ್ಯಾಕ್ ಮಾಡ್ಬಿಡ್ತಾವೆ. ನಾವು ಸರಿಯಾಗಿ ಸೂಕ್ಷ್ಮವಾಗಿ ಅವುಗಳನ್ನು ತೆಗೆದು ಕೈಯಾಗಿ ಹಿಡಿದ್ರು ಜೇನು ಹುಳುಗಳು ಏನಾಗಂಗಿಲ್ಲ ಸಾಕ್ತಕ್ಕಂಥ. ಕೆಲವರಿಗೆ ಸರ್ ಮೈಯೆಲ್ಲ ಜೇನನ್ನ ಏರ್ಸ್ಕೊಂಡು ಬಿಟ್ಟಿರ್ತಾರೆ, ಅದೇ ಮುಖ್ಯವಾಗಿ. ಏನಪ್ಪ ಅಂದ್ರೆ ಅವು ಏನು ಮಾಡಂಗಿಲ್ಲ ರೀ, ಅವು ಅಕಸ್ಮಾತ್ ಅವಕ್ ನೀವು ಏನು ಮಾಡ್ಲಿಲ್ಲ ಅಂತಂದ್ರೆ ಸಾಧು ಪ್ರಾಣಿಗಳು, ಸಾಧು ಪ್ರಾಣಿಗಳು ಅವು ಏನು ಮಾಡಂಗಿಲ್ಲ. ನಾವ್ ಏನ್ರ ಮಾಡ್ಲಿಕ್ಕೆ ಹೋದ್ರೆ ಅವನು ಬಿಡು ಅಷ್ಟೇ, ಮತ್ತೆ ಬೆನ್ನತ್ ಬಿಡ್ತವ್ರು. ಅಂತಂದ್ರೆ ಈಗ ತರಬೇತಿ ಸಿಕ್ತೈತಿ, ಗೂಡುಗಳನ್ನ ತರಬಹುದು. ಆಮೇಲೆ ಬಹಳಷ್ಟು ಮಂದಿ ಹಿಂಗ್ ಕೇಳ್ತಿರ್ತಾರೆ, ನಾವು ಇಲ್ಲಿ ಬಿಸಿಲು ಬಹಳ ಅದ, ನಾವು ಅಲ್ಲಿ ಸಾಕಾಣಿಕೆ ಮಾಡಬಹುದೋ ಇಲ್ಲೋ. ಯಾಕಂದ್ರೆ ನಮ್ಮಲ್ಲಿ ಎಲ್ಲಿ ಸರ್ ಹೂವ ಎಲ್ಲಿ ಸಿಗ್ಬೇಕು ನಿಮಗೆ, ಎಲ್ಲಿ ಗಿಡಗಳು ಸಿಗ್ಬೇಕು ಹೆಚ್ಚಿಗೆ, ಹೆಂಗ್ ಲಾಭದಾಯಕ ಜೇನು ಸಾಕಾಣಿಕೆ ಆಗ್ಲಿಕ್ಕೆ ಸಾಧ್ಯದ ಅಂತ್ರಿ? ನಾವು ಎರಡು ವಿಚಾರ ಮಾಡ್ಬೇಕ್ರಿ. ಲಾಭದಾಯಕ ಜೇನು ಸಾಕಾಣಿಕೆ ಅಂದ್ರೆ ನೇರವಾಗಿ ಲಾಭ ಮತ್ತು ಪರೋಕ್ಷವಾಗಿ ಎರಡು ರೀತಿಯಿಂದ ಲಾಭ ನೋಡ್ಕೋಬೇಕು ನಾವು. ಈಗ ಸಾಮಾನ್ಯವಾಗಿ ನಾವು ಇದು ಬೆಳೆದೇವು, ಕಲ್ಲಂಗಡಿ ಬೆಳೆದಿದ್ದೇವೆ ಅಥವಾ ಸೌತಿಕಾಯಿ ಬೆಳೆದೇವೆ, ಯಾವುದೇ ಒಂದು ಬೆಳೆ ಬೆಳೆದ್ರೆ ಅಲ್ಲಿ ನಾವು ಗೂಡು ಒಳಗಿಟ್ಟೆವಪ್ಪ ಅಂತ ಹೇಳಂತಂದ್ರೆ ಪರಾಗಸ್ಪರ್ಶದಿಂದ 23% ಇಳುವರಿಯಲ್ಲಿ ಹೆಚ್ಚಾಗ್ತದ್ರಿ. ಇಳುವರಿ ಹೆಚ್ಚಾಗ್ತದೆ, ಅದು ಡೈರೆಕ್ಟ್ ಬೆನಿಫಿಟ್ ಇದ್ದಂಗೆ ಇರೋದು, ಡೈರೆಕ್ಟ್ ಬೆನಿಫಿಟ್ ಇದ್ದಂಗೆ. ಆಮೇಲೆ ಜೇನು ತುಪ್ಪ ನಾವು ಏನಾರ ತಗೋಬೇಕಾಗಿತ್ತಪ್ಪ ಅಂತ ಹೇಳಂತಂದ್ರೆ ಒಂದು 1/4 ಕಿಲೋದಿಂದ 1 ಕಿಲೋ ವರೆಗೆ ಒಂದ್ ಸೀಸನ್ ಒಳಗೆ ಬರ್ತದ್ರಿ, ಹೂವಿನ ಮೇಲೆ ಡಿಪೆಂಡ್. ಒಂದು ಗೂಡಿನಿಂದ ಒಂದ್ ಎಕರೆ ಜಾಗದಾಗ ಇಂತ ಎಷ್ಟು ಗೂಡು ಇಡಬಹುದು ನಾವು? ಈ ಜೇನು ಹುಳುಗಳು ಏನಾಗ್ತಾರೆ, ಒಂದು 2 ಕಿಲೋಮೀಟರ್ದಷ್ಟು ಸುತ್ತಲೂ ಎಲ್ಲ ತಿರುಗಾಡ್ತವ್ರಿ. ಒಂದ್ ಕಡೆ ಗೂಡು ಇಟ್ಟೆವಪ್ಪ ಅಂತಂದ್ರೆ ನಾವು ಏನ್ ಬೆಳಿತೇವೆ ಅನ್ನೋದು, ಈಗ ಅಕಸ್ಮಾತ್ ಸೂರ್ಯಪಾನ ನಾವು ಏನಾದ್ರೂ ಇಟ್ಟೆವಪ್ಪ ಅಂದ್ರೆ 4 ಗೂಡುಗಳವರೆಗೆ ಇಟ್ಕೋಬಹುದು. ಕಲ್ಲಂಗಡಿ ಬೆಳೆದೇವೆ ಅಂದ್ರೆ 4 ಗೂಡುಗಳವರೆಗೆ ಇಟ್ಕೋಬಹುದು ನೀವು. ನಾವು ಸಾಕಷ್ಟು ಗೂಡುಗಳನ್ನು ನಾವು ಆ ಪ್ರದೇಶ ನೋಡಿಕೊಂಡು ಇಟ್ಕೋಬಹುದು. ಕನಿಷ್ಠಪ್ಪ ಅಂದ್ರೆ 1 ಎಕರೆದಲ್ಲಿ 2-4 ಗೂಡುಗಳು ಅಷ್ಟನ್ನು ಇಟ್ಕೋಬಹುದು. ಈಗ ರಾಜವರೆ, ನಮ್ ಭಾಗದಲ್ಲಿ ತೊಗರಿ ಬಹಳ ಬೆಳಿತೀವಿ, ತೊಗರಿ ಕಣಜ ಅಂತೀವಿ. ಲಕ್ಷಾವಧಿ ಎಕರೆವರೆಗೂ ನಮ್ಮಲ್ಲಿ ತೊಗರಿ ಸಿಗ್ತದೆ. ಈ ತೊಗರಿ ಹೊಲಗಳೊಳಗ ಈ ಜೇನು ಗೂಡು ಇಡಬಹುದು ಹೆಂಗೆ? ತೊಗರಿ ಹೊಲದೊಳಗೆ ಜೇನುಗೂಡು ಇಡತಕ್ಕಂತ ಸಮಸ್ಯೆ ಏನಿದೆ ರೀ, ನಾವು ಬೆಳೆಯುವ ಜೊತೆಯಾಗಿ ಔಷಧಿಗಳು ಸಾಕಷ್ಟು ಒಂದು ಸಿಂಪರಣೆ ಮಾಡ್ತು. ಸಾಕಷ್ಟು ಔಷಧಿಗಳು ಸಿಂಪರಣೆ ಮಾಡಿದೇವೆ ಅಂತಂದ್ರೆ ಈ ಹುಳುಗಳಿಗೆ ಒಂದು ಅಂದ್ರೆ ಹಾನಿ ಆಗ್ತಕ್ಕಂಥದ್ದು ಅಥವಾ ಹುಳುಗಳು ಸತ್ತು ಹೋಗ್ತವ್ರಿ. ಆದಷ್ಟು ಇದಕ್ಕೆ ಹತ್ತಿರವಾದಂತ ಒಂದು ನಿಸರ್ಗ ಈ ಬೇವಿನ ಮೂಲದ ಕೀಟನಾಶಕಗಳಾಗಲಿ ಅಂದ್ರೆ ಆರ್ಗ್ಯಾನಿಕ್ ಆಗಿ ನಾವು ಸಾವಯವ ರೀತಿಯಲ್ಲಿ ತೊಗರಿ ಬೆಳೀತಾ ಇದ್ರೆ ಇಡಬಹುದು. ಅದಕ್ಕೆ ಬಟ್ ಅವ್ರು 2 ಕಿಲೋಮೀಟರ್ ತಿರುಗಾಡ್ತಾವ ಅಂದ್ರ ನಮ್ಮ ಹೊಲ ಸಾವಯವ ಇರ್ತದೆ, ಬಾಜು ಹೊಲದಾಗ ಔಷಧಿ ಹೊಡೆದಿರ್ತಾರೆ. ಹಂಗಾಗಿ ನಾವು ಈಗ ಏನಾಗ್ತೈತಪ್ಪ ಅಂದ್ರೆ ಹಿಂಗ 100 ಇದ್ರ ಗತ್ಲೆ ಇಡ್ಲಿಕ್ಕೆ ಆಗಂಗಿಲ್ಲ ಇರ್ಲಿ. ಈಗ ಒಂದು 100 ಪೆಟಿಗೆಗಳು ಒಂದೇ ಗೂಡುಗಳನ್ನು ಒಂದೇ ಇದರಲ್ಲಿ ಇಡ್ಲಿಕ್ಕೆ ಆಗಂಗಿಲ್ಲ. ನಮಗೆ ಎಂತ ಬೆಳೆ ಹಾಕುವಂತಲ್ಲಿ ಇಡಬೇಕು ಅಂತಂದ್ರೆ ಕೇವಲ ನೀರಾವರಿ ಇರ್ತಕ್ಕಂಥ ಬೆಳೆಗಳೊಳಗೆ ಹೆಚ್ಚು ಒಂದು ಇದ್ರ ಉಪಯೋಗನೂ ಆಗ್ತೈತಿ, ಅದಕ್ಕೂ ಒಂದು ಒಳ್ಳೆ ರೀತಿಯಿಂದ ಆಗ್ತದೆ ರೀ. ಈಗ ನಾವು ತೊಗರಿ ಹೊಡೆದ್ರೆ ಹೆಂಗಾಗ್ತೈತಿ ನಮ್ಮಲ್ಲಿ ಅಂತಂದ್ರೆ ಒಂದ್ಸಲ ನಾವು ಇಟ್ಟೆವಪ್ಪ ಅಂದ್ರೆ ಹೊಳ್ಳೆ ಹೋಗಂಗಿಲ್ಲ, ಬರೀ ಔಷಧಿ ಹೊಡೆಯಕ್ಕೆ ಅಷ್ಟೇ ಹೋಗ್ತಿರ್ತದೆ ಅಂತಲ್ಲಿ ಇದು ಕೆಲಸ ಆಗಂಗಿಲ್ಲ ರೀ. ಇವನ್ನ ನಾವು ತೊಗರಿ ಹೊಲ ಇರಲಿಲ್ಲ, ಒಣ ಬೇಸಾಯದಾಗೂ ಇಟ್ಟರು ಸಾಕಷ್ಟು ಕಸ ಕಡ್ಡಿಗಳೆಲ್ಲ ಬಂದಿರ್ತವ್ರಿ. ಈಗ ಬೇಸಿಗೆಯೊಳಗೆ ನೋಡ್ರಿ ನಾವು ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ನೋಡಿದ್ರೆ ಒಂದು 4 ಗೂಡುಗಳು ಇಟ್ಟಿದ್ವಿ, ಏನು ಬೆಳೆಯಿಲ್ಲ ಅಲ್ಲಿ. ಜೇನು ಸಂಗ್ರಹಣೆ ಆಗ್ತದೆ ಅಂದ್ರೆ ಎಲ್ಲಿಂದ ತರಲಿದ್ದು? ಎಲ್ಲಿಂದ? ಸಾಕಷ್ಟು ಕಸ ಕಸ ಬೆಳೆದಿರ್ತವ್ರಿ. ಇಲ್ಲ ನಮ್ಮ ಟ್ರೈಡಾಕ್ಸ್ ಒಂದು ಕಸ ಸಣ್ಣ ಹೂರಿ, ಅದರಿಂದ ಮಕರಂದ ಹಿರ್ಕೊಂಡ್ ಬರ್ತಿರ್ತೈತೆ. ನಿಮಗೆ ಆಶ್ಚರ್ಯ, ಸೂಕ್ಷ್ಮವಾಗಿ ಸರ್, ಬಹಳ ಸೂಕ್ಷ್ಮವಾಗಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು ಚಮಚದಷ್ಟು ಜೇನು ತುಪ್ಪ ತಯಾರು ಮಾಡಬೇಕಾಗಿತ್ತಂದ್ರೆ ಹುಳ ಕನಿಷ್ಠಪ್ಪ ಅಂದ್ರೆ 55,000 ಕಿಲೋಮೀಟರ್ ತಿರುಗಾಡ್ತೈತಿ ಅಂತ ಹೇಳ್ತಾರೆ. 55,000 ಕಿಲೋಮೀಟರ್ ತಿರುಗಾಡ್ತದೆ ಒಂದು ಚಮಚ ಜೇನು ತುಪ್ಪ ಚಮಚ ತಯಾರು ಮಾಡಬೇಕಾಗಿತ್ತು ಅಂತ ಹೇಳಿ ನಾವು ಒಂದ್ ಚಮಚ ಹಂಗೆ ತಿಂದು ಬಿಡ್ತೀವಿ, ಹಂಗೆ ತಿಂದು ಬಿಡ್ತಾರೆ. ಅದಕ್ಕೆ ಎಷ್ಟು ಮೆಹನತ್ತದ ಅಂತನ್ನೋದು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಇರೋದು. ಪ್ರತಿಯೊಂದರಲ್ಲಿ ಒಂದೊಂದು ಕಣದಲ್ಲಿನೂ ಒಂದು ಅದರದ್ದು ಮೆಹನತ್ತದೆ. ಅದಕ್ಕೆ ಅದನ್ನ ನಾವು ಸಾಕಾಣಿಕೆ ಮಾಡಿ ಅದರಿಂದ ನಾವು ಉಪಯೋಗ ಕಂಡುಕೊಂಡು ನಾವು ಮಾಡಿದೆವಪ್ಪ ಅಂದ್ರೆ ನಮ್ಮ ಮಾನವ ಒಂದು ಕುಲ ಉಳುವಿಕೆಯಲ್ಲಿ ಬಹಳಷ್ಟು ಒಂದು ಹೆಚ್ಚಿನ ಪಾತ್ರ ವಹಿಸ್ತೈತಿ ಅಂತ ಹೇಳ್ಬೋದು. ಸರಿ, ಸುತ್ತಮುತ್ತಲು ಸಿಗುವಂತ ಏನ್ ಬೆಳೆ ಇದೆ, ಬೆಳೆ ಮೇಲೆ ಈ ಜೇನುತುಪ್ಪ ತಯಾರಾಗ್ತದೆ. ಈ ಗುಣಮಟ್ಟಕ್ಕೆ ಏನಾದ್ರೂ ಅದರ ಕ್ವಾಲಿಟಿ ಏನಾದ್ರೂ ವ್ಯತ್ಯಾಸ ಆಗ್ತದೆ? ಸೂರ್ಯಕಾಂತಿ ಇದ್ದಾಗ ಒಂದ್ ರೀತಿ, ಕಲ್ಲಂಗಡಿ ಇದ್ದಾಗ ಒಂದ್ ರೀತಿ, ಹಿಂಗೇನ್ ಆಗ್ತದೆ? ಹಂಗೆ ಅಷ್ಟೊಂದು ವ್ಯತ್ಯಾಸ ಏನಾಗಂಗಿಲ್ಲರಿ. ಬರತಕ್ಕಂತ ಒಂದು ವಾಸನೆ ಏನ್ ಇರ್ತೈತಲ್ಲ ಅದ್ರದ್ದು, ಅದು ವ್ಯತ್ಯಾಸ ಆಗ್ತದೆ. ಅರೋಮಾ, ಅರೋಮಾ ಏನ್ ಕರಿತೀವಲ್ರಿ, ಅದನ್ನು ವ್ಯತ್ಯಾಸ ಆಗ್ತೈತಿ. ಈಗ ನಾವು ಸಾಕಷ್ಟು ಜೇನುತುಪ್ಪಗಳು ಆ ರೀತಿಯಾಗಿ ಬರ್ತೈತಿ. ಈಗ ಲಿಡ್ಚಿಯಿಂದ ತಯಾರಾಗದಂತ ಹಣ್ಣಿನಿಂದ ತಯಾರಾಗದಂತದ್ದು ಒಂದು, ಆಮೇಲೆ ಮಾವಿನಕಾಯಿಯಿಂದ ತಯಾರಾದಂತ ಒಂದು ಹನಿ, ನೆಲ್ಲಿಕಾಯಿಯಿಂದ ತಯಾರಾಗತಕ್ಕಂತ ಒಂದು ಜೇನುತುಪ್ಪ ಅಂತ ಹೇಳಿ ಅಂದ್ರೆ ಕ್ವಾಲಿಟಿ ವೈಸ್ ನೋಡಿದ್ರಪ್ಪ ಅಂದ್ರೆ ಏನ್ ಫರಕ್ ಇಳಂಗಿಲ್ಲ ರೀ. ಬಟ್ ಅದು ಅರೋಮಾ ತಾವೇನ್ ಹೇಳಿದ್ರಲ್ಲ ಆ ರೀತಿಯಿಂದ ಒಂದು ಫರಕ್ ಆಗ್ತದೆ. ಅಂತಂದ್ರೆ ಸರಿ, ಈ ಜೇನು ಹುಳುಗಳಿಗೆ ಯಾವ ರೀತಿ ಒಂದು ಆಪತ್ತು ಬಂದದ, ಈಗ ನಾವನ್ನ ಸಂರಕ್ಷಣೆ ಮಾಡೋ ಅವಶ್ಯಕತೆ ಬಂದದ? ಬಹಳಷ್ಟು ಮುಖ್ಯವಾಗಿ ಐತಿ ಅಂತ ಹೇಳ್ಬೋದು. ಯಾಕಪ್ಪ ಅಂತೇಳಂದ್ರೆ ನಾವು ಪ್ರತಿಯೊಂದು ಕೀಟನಾಶಕ ಯಾವುದೇ ಒಂದು ಹುಳ ಕಂಡು ಕೂಡಲೇ ಔಷಧ ಸಿಂಪಡಣೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವ್ರಿ. ಔಷಧ ಸಿಂಪಡಣೆ ಮಾಡೋದ್ರಿಂದ ಪ್ರಮುಖವಾಗಿ ಅದಕ್ಕೆ ಬಂದಕ್ಕಂತ ಒಂದು ಆಪತ್ತು, ಡೈರೆಕ್ಟ್ ನೇರವಾಗಿ ಅದ್ರ ಮೇಲೆ ಔಷಧ ಬಿತ್ತು ಅಥವಾ ಅದು ಗಿಡಗಳ ಮೇಲೆ ಹಾಕಿದಂತ ಔಷಧ ಬಿತ್ತು ಅಂದ್ರೆ ಒಂದು. ಆಮೇಲೆ ಇನ್ನೂ ಏನಪ್ಪಾ ಅಂದ್ರೆ ಬಹಳ ದೊಡ್ಡದು ಅಂದ್ರೆ ನಮಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತೇ ಇಲ್ಲ, ನಮಗೆ ಇವು ಏನ್ ಕೆಲಸ ಮಾಡ್ತೈತಿ ಏನು ಅಂತೇಳಿ ಅನ್ನೋದು ಗೊತ್ತೇ ಇಲ್ಲ. ಹಂಗಾಗಿ ನಾವು ಪ್ರತಿಯೊಬ್ಬರನ್ನು ಸಾಕಾಣಿಕೆ ಒಂದು ಮಾಡಿದೇವಪ್ಪ ಅಂತಂದ್ರು ಕೂಡ ಒಂದು ಆಪತ್ತು ತಪ್ಪಿಸಿದಂಗ ಆಗ್ತೈತಿ ಅಂತ ಹೇಳಿದ್ರೆ, ಹೆಚ್ಚು ಜನ ಮುಂದೆ ಬಂದ್ರು ಸಾಕಾಣಿಕೆ ಮಾಡಬಹುದು. ಇವನ್ ಮನೆಯಲ್ಲೂ ಕೂಡ ನಾವು ಮನ್ಯಾಗನು ಮಾಡ್ಕೋಬಹುದು. ನೀವು ಒಂದು ಗೂಡು ಇಟ್ಕೋಬಹುದು, ಮ್ಯಾಗ ಏನ್ರೆ ಗಿಡಗಳು ಗಿಡಗಳು ಇಲ್ಲ ಅಂತ ಇಟ್ಕೊಂಡು ಏನು ಇಡಬಹುದು. ಎರಡ್ ಕಿಲೋಮೀಟರ್ ಒಳಗೆ ಎಲ್ಲರೂ ಗಿಡ ಕಸ ಇರ್ತೈತಿ, ಮನೆ ಆಜುಬಾಜು ಕಸ ಬೆಳೆದಿರ್ತೀವಿ, ಗುಲ್ಬರ್ಗ ಸಾಕಷ್ಟು ಬೆಳಿತೈತ್ರಿ. ಆಮೇಲೆ ನಾವು ದೊಡ್ಡ ದೊಡ್ಡ ಗಿಡಗಳು ಇರ್ತಾವ. ಈಗ ನಮ್ ಇದೇ ಗಿಡ ಆಹಾರ ಬೆಳೆದ ಗಿಡ ಇರ್ತಾರೆ, ಜಾಲಿ ಗಿಡ ಹೂ ಬಿಟ್ಟಿರ್ತೈತ್ರಿ, ಬೇವಿನ ಗಿಡ ಹೂ ಬಿಟ್ಟಿರ್ತೈತಿ, ಎಲ್ಲ ಗಿಡ ಈಗ ಬ್ಯಾಸಿಗೆ ಒಳಗಂತೂ ಸಾಕಷ್ಟು ಹೂ ಬಿಟ್ಟಿರ್ತೈತಿ. ಹೌದು, ಬೇವು ಬಿಟ್ಟಿರ್ತೈತಿ, ಹಂಗೆ ಬಿಟ್ಟಿರ್ತೈತಿ. ಇಂಥ ಟೈಮ್ ಜೇನುತುಪ್ಪ ಕೈ ಇರ್ತೇನೆ, ಬೇವಿನ ಜೇನುತುಪ್ಪ ಮತ್ತಷ್ಟು ಒಂದು ವೈಜ್ಞಾನಿಕವಾಗಿ ಚಲೋದೇ ಇರತಕ್ಕಂತ ಒಂದು ಜೇನುತುಪ್ಪ ಇದೆ. ಅದಕ್ಕನ್ನು ತುಪ್ಪದ ಕ್ವಾಲಿಟಿ ಒಳಗೆ ಏನು ಫರಕ ಏನಾಗುದಿಲ್ಲ ಅಂದ್ರೆ ಪ್ರತಿಯೊಬ್ಬರು ನಮ್ಮ ಮನೆಯ ಮೇಲೆ ಇಡಬೇಕು. ಹೆಂಗ್ ಒಂದು ಗೂಡು ಅಂಜಲಿಲ್ಲ ಅಂದ್ರೆ ನೀವು ಮನೆ ಒಳಗನು ಕೂಡ ಇಟ್ಕೋಬಹುದು. ಅದು ಎಲ್ಲಿ ಹೋದಲ್ಲಿ ಹುಳುಗಳು ಬರ್ತಾವ ನಿಮಗೆ, ಇಟ್ಟಲ್ಲಿ ಫ್ರೆಂಡ್ ಆಗಿಬಿಡ್ತಾವ್ರು. ಮೇಲೆ ಇಟ್ಟರು ಮನೆ ಮೇಲೆ ಇಟ್ಟಿವಪ್ಪ ಅಂತ ಹೇಳ್ತಿಕ್ರೆ ಅದಕ್ಕೆ ಒಂದ್ ಸ್ವಲ್ಪ ನೆರಳು ಮಾಡ್ಬೇಕ್ರಿ. ಅದಕ್ಕೆ ನೆರಳು ಮಾಡ್ಬೇಕು, ಡೈರೆಕ್ಟ್ ಬಿಸಿಲು ಬಿತ್ತು ಅಂತಂದ್ರೆ ಏನಾಗ್ತಾರೆ, ಈ ಮೊದಲೇ ಬಿಸಿಲು ಗುಲ್ಬರ್ಗದಲ್ಲಿ ಜಾಸ್ತಿ ಬಿಸಿಲಿಗೆ ಹೋಗ್ಬಿಡ್ತಾವ್ರು. ಅವು ಒಟ್ಟೆ ನಮ್ ಬಿಟ್ಟು ಹೋಗ್ಬಾರ್ದು ಅಂತ ಹೇಳಂದ್ರೆ, ನಮ್ಮ ಮನೆಯೊಳಗೆ ಹೊಲದೊಳಗೆ ಬಿಟ್ಟು ಹೋಗ್ಬಾರ್ದು ಅಂದ್ರೆ ಎರಡು ವಿಷಯವನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಏನಂತಾರೆ, ಮುಖ್ಯವಾಗಿ ಅದಕ್ಕೆ ಬೇಕಾಗ್ತಕ್ಕಂಥದ್ದು ನೀರಾಗಿರೋ ಅಲ್ಲೆಲ್ಲ ಕಡೆ ಇರ್ಬೇಕ್ರಿ. ಸ್ವಲ್ಪ ನೀರು ಇರ್ಬೇಕು, ನೀರು ಸಿಗ್ಬೇಕು. ಅದಕ್ಕೆ ನೀರ್ ನೀವೇನು ಬಟ್ಟಲ್ದಾಗ ಹಾಕಿಡ್ಬೇಕು ಅಂತ ಹಂಗೇನಲ್ರಿ, ಆಜುಬಾಜು ನೆಳದ ಒಂದೊಂದ್ಸಲ ನೆಳ ಇರ್ತೈತಿ, ಹನಿ ನೀರ್ ಬೀಳ್ತಿರ್ತೈತಿ. ಒಂದೊಂದ್ಸಲ ಒಂದೊಂದ್ಸಲ ನೀರ್ ನಿಂತಿರ್ತಾವ ಅಲ್ಲಿ, ಎಲ್ಲಾ ಕಡೆದಿಂದ ನೀರ್ ಕುಡಿತೈತಿದ್ರ ಅದನ್ನ ನಾವು ಇಟ್ಕೋಬಹುದು. ಆಮೇಲೆ ಈಗ ಮಳೆಗಾಲ ಆದಂತ ಸಮಯದಲ್ಲಿ ಅದಕ್ಕೆ ಒಂದ್ ಸ್ವಲ್ಪ ಆಹಾರ ಕೊಡಬೇಕಾಗ್ತದೆ. ಒಂದ್ಸಲ ಸಾಕಾಣಿಕೆ ಮಾಡಿದೆ ಅಂದ್ರೆ ಸಕ್ರಿ ಪಾಕ ಏನ್ರೆ ಮಾಡಿ ನಾವು ಅದು ಹುಟ್ಟಿನ ಹತ್ರ ಇಟ್ಕೊಂಡ್ಬಿಡ್ಬೇಕ್ರಿ ಅದನ್ನ. ಯಾಕಂದ್ರೆ ಮಳೆಗಾಲದಾಗ ಹೊರಗೆ ಹೋಗಂಗಿಲ್ರಿ ಜಾಸ್ತಿ, ಅಲ್ಲೇ ಇರ್ತಾವ. ಅದಕ್ಕೆ ಆಹಾರ ಬೇಕು ಅಂತೇಳಿ ಒಂದ್ ತಿಂಗಳವರೆಗೆ ಮಳೆ ಬಂತು ಅಂತ ಹೇಳಂತಂದ್ರೆ ಒಂದು ಕಂಟಿನ್ಯೂಸ್ ಆಗಿ 8-15 ದಿವಸ ಹಿಂಗ್ ಮಳೆ ಬರ್ತಿತ್ತು, ಅಕಸ್ಮಾತ್ ಹಂಗೇನ್ರ ಬಂತು ಅಂದ್ರೆ ಆ ಟೈಮ್ದಾಗ ಮಾತ್ರ ನಾವು ಆಹಾರ ಕೊಡ್ಬೇಕು. ಸಕ್ರಿ ಪಾಕ್ ಮಾಡಿದ್ವಿ ಅಂತಂದ್ರೆ ಅದರಿಂದ ತಯಾರಾದ ಜೇನುತುಪ್ಪ ಮತ್ತ ಸಕ್ರಿ ಅಂಶ ಹೆಚ್ಚಿಗಿರ್ಬೋದಲ್ಲ, ಪೂರಾ ಸಂಪೂರ್ಣವಾಗಿ ಅದ್ರದ ಆಹಾರ ಅಲ್ಲರಿ. ಅದು ಯಾವಾಗ ನಿಮಗೆ ಮಳೆ ಬರ್ತೈತಿ, 8-10 ದಿವಸ ಕಂಟಿನ್ಯೂಸ್ ಆಗಿ ಮಳೆ ಬಂತು, ಆಹಾರ ತಯಾರಿಸ್ಕೊಂಡು ಇಟ್ಕೊಂಡಿರ್ತೈತಿ. ಅದು ಸುಮ್ಮ ಒಂದ್ಸಲ ಈಗ ಬಹಳ ಆರಾಮಿಲ್ಲಾರ್ದಾಗೂ ಗ್ಲೂಕೋಸ್ ಆ ಟೈಪ್ ಕೊಡ್ತೀವಿ, ಅದಕ್ಕೆ ಅದೇ ಟೈಪ್ ಅಷ್ಟಿದ್ದಂಗ್ರಿ. ಸಂಪೂರ್ಣವಾಗಿ ಇದ್ರದೇ ಆಹಾರ ಅಂತರೂ ಆಗಂಗ ಸಾಧ್ಯನೇ ಇಲ್ಲ. ಅಂತಂದ್ರೆ ಈಗ ಒಂದು ನಾವು ಗೂಡು ಇಟ್ಟಿವಿ ಮನೆಯಾಗ ಜೇನು ಸಾಕಣೆ ಮಾಡಿದೀವಿ ಅಂತಂದ್ರೆ ಎಷ್ಟು ದಿವಸದಲ್ಲಿ ಜೇನುತುಪ್ಪ ತಯಾರಾಗ್ತದೆ? ಬೆಸಿಗೆ ಒಳಗೆ ಇತ್ತು ಅಂತ ಹೇಳ್ತಿಕೋರಿ ನೀವು, ಈಗ ಇಟ್ರಿ ನೀವು ಸಾಕಷ್ಟು ಹೂಗಳು ಸಿಗ್ತಾವ. ಈಗ ನಮ್ದು ಬೇವಿನ ಹುಳು ಕಾಡ ದೊಡ್ಡ ದೊಡ್ಡ ಗಿಡಗಳಿಗೆಲ್ಲ ಹೂ ಆಗ್ತಿರ್ತಾವ ಈ ಟೈಮ್ ಒಳಗೆ, ಇದ್ರೊಳಗೆ ಬೇಗನೆ ಆಗ್ಬಿಡ್ತೈತಿ. ಈಗ ನಿಮಗೊಂದು 2-2.5 ತಿಂಗಳ ಒಳಗೆ 1 ಕಿಲೋದಷ್ಟು ಬರ್ತೈತಿ ಒಂದು ಗೂಡದಿಂದ. ಆಮೇಲೆ ನಮಗೆ ಹೊಲದಾಗ ಹೋಗಿಟ್ಟೆವಪ್ಪ ಅಂದ್ರೆ ಇನ್ನೂ ಜಾಸ್ತಿ ಬರ್ತೈತಿ, ಜಾಸ್ತಿ ಬರ್ತೈತಿ. ಒಂದು ಜೇನು ಹುಳ ಎಷ್ಟು ದಿವಸ ಬದುಕ್ತದೆ? ಈಗ ರಾಣಿ ಹುಳ ಅಂತಂದ್ರೆ 4-5 ವರ್ಷ ಬದುಕ್ತದೆ. ಇದು ಕೆಲಸಗಾರ ಹುಳುಗಳು ಅಪ್ಪ ಅಂತಂದ್ರೆ 1-1.5 ತಿಂಗಳು 45 ದಿವಸವರೆಗೆ ಅಷ್ಟೇ ಬದುಕ್ತದೆ, ಅಷ್ಟೇ ಬದುಕ್ತದೆ ಕೆಲಸಗಾರ ಹುಳುಗಳು. ಅದು ಆಯ್ತಪ್ಪ ಅಂದ್ರೆ ಮತ್ತೆ ಸಾವನ್ನಪ್ತಾವ, ಮತ್ತೆ ಬೇರೆ ತಯಾರಾಗ್ತದೆ. ಅಂದ್ರೆ ರಾಣಿ ಹುಳುವಿಗೆ ಅಷ್ಟೇ ಅಷ್ಟು ಒಂದು ಆಯುಷ್ಯ, 4-5 ವರ್ಷ ರಾಣಿ ಹುಳುಗಳಿಗೆ ಒಂದೇ ಆಯುಷ್ಯ ಅಷ್ಟೇ, 4-5 ವರ್ಷ ತನಕ ಬದುಕ್ತದೆ. ಸರಿ, ಇನ್ನೊಂದು ತಮ್ಮ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಈ ಜೇನು ಗೂಡಂತೂ ನೀವು ಇಟ್ಟಿವಿ ಸಾಕಾಣಿಕೆ ಮಾಡ್ಲಿತ್ತೀವಿ ಅಂತ ಹೇಳಿದ್ರೆ ಮತ್ತೆ ಮಾರಾಟಕ್ಕೆ ಏನಾದ್ರೂ ಜೇನುತುಪ್ಪ ಸಿಗ್ತದೆ? ಜೇನುತುಪ್ಪ ಸ್ವಲ್ಪ ಮಟ್ಟಿಗೆ ಸಿಗ್ತದ್ರಿ ನಮ್ದು, ಈಗ ಈ ಪ್ರೆಸೆಂಟ್ ಒಳಗೆ ಸಾಕಷ್ಟು ಒಂದು ಮಾರಿದೇವು ನಾವು. ಆದ್ರೂ ಸ್ವಲ್ಪ ಬೇಕು ಅಂತಂದ್ರೆ ಈಗ ಸದ್ಯ ಇವತ್ತೇ ಬೇಕು ಅಂತೇಳಂತಂದ್ರಪ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸಿಗ್ತದೆ. ಅಂದ್ರೆ ಒಂದು 100-100 ml ಅದು ಮಾಡಿದಿರೋದಕ್ಕೆ ಕಿಲೋಗಟ್ಲೆ ಅಂದ್ರೆ ಈಗ ಇನ್ನೊಂದು 3 ತಿಂಗಳು ಬೇಕಾಗ್ತದ್ರಿ ನಮಗೆ. ಎಲ್ಲ ಗುಡುಗಳು ಆಲ್ರೆಡಿ ಕೊಟ್ಬಿಟ್ಟೇವೆ, ಇನ್ನೊಂದು 3 ತಿಂಗಳು ಬಿಟ್ಟು 1 ಕಿಲೋಗಟ್ಲೆ ಸಿಗುತ್ತೆ ನಮಗೆ ಜೇನುತುಪ್ಪ ಸಿಗುತ್ತೆ. ನಮ್ ಭಾಗದ ರೈತರು ಅಥವಾ ರೈತ ಮಹಿಳೆಯರು ಈ ಜೇನು ಸಾಕಾಣಿಕೆ ಏನಾದ್ರು ಮುಂದೆ ಬರ್ಲಿತ್ತಾರ? ಹೆಂಗೆ? ಇನ್ನೂ ಬಂದಿಲ್ಲರಿ ಅವರು, ಸಾಕಷ್ಟು ಜನ ಬರ್ತಾ ಇದಾರೆ. ಇನ್ಮ್ಯಾಗ ನಾವು ತರಬೇತಿಗಳನ್ನು ಕೊಡ್ತಾ ಇದ್ದೇವೆ ಈಗ. ತರಬೇತಿಗಳನ್ನು ಕೊಟ್ಟು ನಾವು ಅದನ್ನ ಹೆಚ್ಚಿಗೆ ಒಂದು ಪ್ರಚಾರಗೊಳಿಸಿದ್ರು ಬರ್ತಾರೆ. ತೋಟಗಾರಿಕೆ ಇಲಾಖೆಯಿಂದ ಇದಕ್ಕೆ ಒಂದು ಸಬ್ಸಿಡಿ ಕೂಡ ಇದಾರೆ, ತರಬೇತಿನೂ ಕೂಡ ಅವ್ರನ್ನು ಕೊಡ್ತಾರೆ. ನೀವು ಕೊಡ್ತಾರೆ, ಆಮೇಲೆ ಅವರು ಗೂಡುಗಳನ್ನು ಕೊಡ್ತಾರೆ, ಡಬ್ಬಿಗಳನ್ನು ಕೊಡ್ತಾರೆ ಸಾಕಾಣಿಕೆ ಮಾಡಲಿಕ್ಕೆ. ಅಂತದನ್ನು ತುಪ್ಪ ಸಂಗ್ರಹಣೆ ಮಾಡೋದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಯಾಕಂದ್ರೆ ಹೌದು, ಒಂದು ತುಪ್ಪ ಸಂಗ್ರಹಣೆ ಮಾಡೋದು ಹೆಂಗೆ? ಈಗ ಅಕಸ್ಮಾತ್ ಹುಳುಗಳು ಜಾಸ್ತಿ ಆದವಪ್ಪ ಅಂದ್ರೆ ಅವುಗಳ ಬೇರೆ ಪಡಿಸೋದು ಹೆಂಗೆ? ಹುಳುಗಳಿಗೆ ಅದಕ್ಕೆ ರೋಗಗಳು ಯಾವ್ಯಾವ ಬರ್ತಾವ ಅಂತ ಬಹಳಷ್ಟು ಏನು ಬರಂಗಿಲ್ಲ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತರಬೇತಿಗಳನ್ನು ನಾವು ಒದಗಿಸ್ತಾರೆ. ರಾಜೀವರ, ಈ ಒಂದು ಜೇನುಹುಳ ಒಂದು ಹೂವುಕ್ಕೇನು ವಿಸಿಟ್ ಕೊಡ್ತದೆ? ಹಾ ರೀ, ಮುಖ್ಯವಾಗಿ ಅದು ಮಕರಂದ ತರ್ತದೆ. ಹೌದ್ರಿ, ಅದ್ರ ಜೊತೆಗೆ ಜೇನುಹುಳಿನ ಆರ್ ಏನು ಅದು ಹೆಂಗ್ ತರ್ತದಂತ್ರಿ? ಈಗ ಜೇನುಹುಳು ಅಂತಂದ್ರೆ 2 ಪ್ರಕಾರ, ಒಂದು ಪ್ರೌಢ ಕೀಟಗಳು, ಒಂದು ಮರಿ ಕೀಟಗಳು ಅಂತ ಹೇಳಿ ಕರೀತಾರೆ. ಮರಿ ಕೀಟಗಳು ಗೂಡೊಳಗಿರ್ತಾವ, ಅವಕ್ಕೆ ಆಹಾರ ಒಯ್ದು ಕೊಡಬೇಕು ಹೋಗಿತ್ತು ಅಂತಂದ್ರೆ ಇವು ಪ್ರೌಢ ಕೀಟಗಳು ಏನ್ ಹರಡ್ಕೋತ್ ಬರ್ತಾವಲ್ರಿ, ನಾವು ಎಲ್ಲ ಹೂವಿನೊಳಗದೆಲ್ಲ ನೋಡ್ತೇವೆ, ಅಲ್ಲಿ ಮಕರಂದ ಹೀರ್ತೈತಿ. ಒಂದು ಸಾಕಷ್ಟು ಮಕರಂದ ಹೀರ್ತೈತಿ, ಅದು ಮಕರಂದ ತನಗೆ ಎಷ್ಟು ಬೇಕು ಹೀರ್ಕೊಂಡು ಉಳ್ಕಿದ್ದ ಮಕರಂದ ಅವು ಮರಿ ಹುಳುಗಳಿಗೆ ಒಯ್ಯತಕ್ಕಂತ ಒಂದು ಕೆಲಸ ಅದನ್ನು ಒಂದು ಮಾಡ್ತೈತಿ. ಅದ್ರ ಜೊತೆ ಜೊತೆಯಾಗಿ ಈ ಪರಾಗ ರೇಣುಗಳು ಅಂತೇನು ಕರಿತವಲ್ರಿ, ಪೋಲನ್ಸ್ ಅಂತ ಹೇಳಿ, ಅವುಗಳು ಪೋಲನ್ ಬಾಸ್ಕೆಟ್ ಅಂತೇಳಿ ಕಾಲಿನಲ್ಲೇ ಅವುಗಳನ್ನು ತುಂಬಿಕೋತವ್ರಿ. ಅವ್ಕೆ ಚೀಲ ಇದ್ದಂಗ ಇರ್ತೈತಿ, ಅದು ಕಾಲಿನ ತುಂಬಾ ಎಲ್ಲ ನೀವು ನೋಡಿರ್ಬೋದು. ನೀವು ಕೆಲವೊಂದ್ಸಲ ಹಿಂಗೆ ಯಾವ್ದೇ ಹುಳಕ್ಕೆ ಹೂವಿಗೆ ಹೋಗಿ ಹೋಗೋತ್ನಾಗ ಕಾಲಿಷ್ಟು ದಪ್ಪವಾಗಿ ಹಳದಿ ಕಲರ್ ಆಗಿ ಕಾಣಿಸಿರ್ತಾವ್ರಿ, ಅವು ಎಲ್ಲ ಪರಾಗ ರೇಣುಗಳು ತುಂಬಿರ್ತಾವ. ಅವು ಹೋದ ಕೂಡಲೇ ಹುಟ್ಟಿಗೆ ಏನ್ ಹೋಗ್ತಿತ್ತಲ್ರಿ, ಗೂಡಿಗೆ ಹೋದ್ಮೇಲೆ ಉಳಿಕಿದ್ದ ಅಲ್ಲಿ ಏನೇನು ನರ್ಸ್ ಬಿ ಏನ್ ಬರ್ತಾವಲ್ರಿ, ಉಳಿಕಿದ ಪ್ರೌಢ ಕೀಟಗಳು ಫಸ್ಟ್ ಮಕರಂದ ಹಿರ್ಕೋತಾವ ಅದ್ರ ಬಾಯಿಯಿಂದ ಹಿರ್ಕೊಂಡು ವಾಂತಿ ಮಾಡ್ಕೊಳ್ಳೋದಪ್ಪ ಅಂದ್ರೆ ಒಂಥರ ವಾಂತಿ ಮಾಡ್ಕೊಂಡಂಗ ಇರೋದು ಅಂದ್ರೆ ಡೈರೆಕ್ಟ್ ಬಾಯಿದಿಂದ ಬಾಯಿಗೆ ಹೋಗ್ತದೆ. ಬಾಯಿಂದ ಬಾಯಿಗೆ ಒಂದು ನಾವು ಏನೋ ಜ್ಯೂಸ್ ಕುಡಿಯ ಮುಂದೆ ಒಳಗೊಂದು ಸ್ಟ್ರಾ ಹಾಕಿ ಸೇಮ್ ಅದೇ ತರಾನೇ ಅವು ಹಿರ್ಕೊಂಡ್ಬಿಡ್ತಾವ್ರಿ. ಹಿರ್ಕೊಂಡು ಏನ್ ಮಾಡ್ತಾವಪ್ಪ ಅಂತಂದ್ರೆ ಆ ಕಾಲಿನಲ್ಲಿ ಏನು ಪರಾಗ ರೇಣು ಇರ್ತಾವಲ್ಲ ಅವುಗಳನ್ನು ಕೂಡ ತಗೋತಾವೆಲ್ಲ, ಅಂದ್ರೆ ತಮ್ಮ ಕಾಲಿನ ತಗೊಂಡು ಆ ಮರಿ ಹುಳುಗಳು ಏನು ಗೂಡಿನಲ್ಲಿ ಏನ್ ಇರ್ತಾವ್ರಿ ಮರಿ ಹುಳುಗಳು, ಅವಕ್ಕೆ ಆಹಾರ ಕೊಟ್ಬಿಡ್ತಾವ ಅವಕ್ಕೆಲ್ಲ. ಅಂದ್ರೆ ಇದು ಪೋಲನ್ನೇ ಇವಕ್ಕೆ ಆಹಾರ, ಪೋಲನ್ನ ಮತ್ತೆ ಮಕರಂದನು ಸ್ವಲ್ಪ ಮಟ್ಟಿಗೆ. ಅವಕ್ಕೆಂದ್ರೆ ಸಂಗ್ರಹಣೆ ಮಾಡ್ಲಿಕ್ಕೆ ಒಂದು ಕೋಣೆಗಳು ಇರ್ತಾವ, ರೂಮ್ ಇರ್ತಾವ ಅಂತ ಹೇಳಂತ್ರಿ. ಈಗ ಅವಕ್ಕೆ ಸಂಗ್ರಹಣೆ ಮಾಡ್ಲಿಕ್ಕೆ ಬೇರೆ ರೂಮ್ ಗಳು ಇರ್ತವೆ. ಸಂಗ್ರಹಣೆ ಈಗ ಮಳೆ ಬಂತು, ಮಳೆಗಾಲದ ಹೊರಗೆ ಹೋಗ್ಲಿಕ್ಕೆ ಆಗಂಗಿಲ್ಲ, ಅಲ್ಲಿ ಪೋಲನ್ ಸಂಗ್ರಹಣೆ ಇಟ್ಕೋಬೇಕು ಅಂತೇಳಿ ಒಂದು ಸ್ಟೋರ್ ರೂಮ್ ಇದ್ದಂಗ್ರಿ. ಅದೇ ಗೂಡಿನಲ್ಲೇ ಒಂದು ಮೇಗಿನ ಜೇನುತುಪ್ಪ ಇರ್ತೈತಿ, ಜೇನುತುಪ್ಪದ ಕೆಳಗೆ ಪೋಲನ್ ಸಂಗ್ರಹಣಕ್ಕೆ ಒಂದು ಕೋಣೆಗಳು ಇರ್ತಾವ್ರಿ, ಅಲ್ಲೆಲ್ಲ ಅವುಗಳು ತುಂಬಿ ಬಿಡ್ತಾವ. ಬಹಳ ಸದ್ಯ ನಾನು ಹೇಳ್ದಂಗೆ ಸ್ವಚ್ಛವಾಗಿ ಇರ್ತಕ್ಕಂತ ಕೆಲಸ ಮಾಡ್ತಾವ. ಇವು ಮೂರು ಕಾಲ ಒಂಥರ ಬೇರೆ ಬೇರೆ ಆಗಿ ಇರ್ತಾವ್ರಿ. ಇದಕ್ಕೆ ಮೊದಲನೇ ಕಾಲ ಏನಿರ್ತೈತಿ, ಅದಕ್ಕೆ ಎಂಟೆನಾ ಅಂತ ಏನು ಕರಿತೇವಲ್ರಿ, ಅದಕ್ಕೆ ಮೀಶಿ ಅಂತೇಳಿ ಕರಿತಾವ್ರಿ. ಈಗಿಲ್ಲ, ಅವುಗಳನ್ನು ಸ್ವಚ್ಛ ಮಾಡ್ತಕ್ಕಂತ ಕೆಲಸ ಮಾಡ್ತಾವ್ರು. ಒಂದು ಹುಕ್ ಇದ್ದಂಗೆ ಇರ್ತೈತಿ, ಅದು ಹಾಕಿ ಹೆಂಗೆ ಹಿಂಗೆ ತೆಗಿತಪ್ಪ ಅಂದ್ರೆ ಸ್ವಚ್ಛ ಆಗ್ತದೆ. ಎರಡನೇ ಒಂದು ಕಾಲಿನಲ್ಲಿ ಏನಿರ್ತೈತಿ, ಇನ್ನೊಂದು ಒಂದು ಮುಳ್ಳು ಇರ್ತೈತಿ ಅದಕ್ಕೆ. ಅದು ಮುಳ್ಳು ಏನ್ ಮಾಡ್ತೈತಪ್ಪ ಅಂತಂದ್ರೆ ನಾವು ಹುಟ್ಟ ಹೆಕ್ಸಾಗೋನಲ್ ಕರೆತ ಇರ್ತಾವ್ರಿ, ಆರು ತರದ ಮೂಲಿಗಳು. ಆ ಮೂಲಿಗಳು ಅಕಸ್ಮಾತ್ ಸೀದಾ ಮಾಡ್ಲಿಕ್ಕೆ ಆ ಮುಳ್ಳನ್ನು ಉಪಯೋಗಿಸ್ಕೋತೈತ್ರಿ. ಅದು ಚಪ್ಪಟಾಗಿತ್ತು ಅದನ್ನ ಸೀದಾ ಮಾಡ್ಲಿಕ್ಕೆ ಮುಳ್ಳು ಉಪಯೋಗಿಸ್ಕೋತೈತೆ. ಇನ್ನೊಂದು ಕಾಲ್ನಾಗ ಏನಿರ್ತೈತಪ್ಪ ಅಂತಂದ್ರೆ ಪೋಲನ್ ಬಾಸ್ಕೆಟ್. ಇದು ಪೋಲನ್ ಅಂದ್ರೆ ಪರಾಗ ರೇಣುಗಳನ್ನು ಗೊಳೆ ಮಾಡ್ತಕ್ಕಂತ ಚೀಲಗಳು ಇರ್ತಾವ. ಮೂರು ಕಾಲಗಳಲ್ಲಿ ಇದನ್ನು ಬಹಳ ಒಳ್ಳೆ ರೀತಿಯಿಂದ ಹೆಂಗ್ ಬೇಕು ಹಂಗ ಆತರ ಮಾಡ್ಕೊಂಡಿರ್ತಾವ್ರಿ. ಒಳ್ಳೇದು ರಾಜು ತೆಗಳಿರ್ತಾವ ಇಲ್ಲಿವರೆಗೆ ಜೇನು ಸಾಕಾಣಿಕೆ ಬಗ್ಗೆ, ಮತ್ತು ವಿಶೇಷವಾಗಿ ಒಂದು ಮಾನವನ ಉಳಿವಿಗಾಗಿ ಜೇನು ಸಾಕಾಣಿಕೆ ಪಾತ್ರ ಎಷ್ಟು ಮುಖ್ಯದ ಇವತ್ತಿನ ದಿವಸದಲ್ಲಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ರೆ. ಈ ಒಂದು ಸಂದರ್ಶನ ಕೇಳ್ತಾ ಇರುವಂತವ್ರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ತಮ್ಮ ಫೋನ್ ನಂಬರ್ ಏನಾದ್ರು ಕೊಡ್ಬೋದು ಸರ್? 9480696315. ರೈತ ಬಂದವರೇ, ನಾನು ರಾಜು ತೆಗಳಿಯವರ ಮೊಬೈಲ್ ನಂಬರ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ, 9480696315. 9480696315 ಈ ಒಂದು ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಈ ಜೇನು ಸಾಕಾಣಿಕೆ ಬಗ್ಗೆ, ತರಬೇತಿ ಬಗ್ಗೆ ಯಾವುದೇ ವಿಷಯ ಬೇಕಂದ್ರೆ ನೀವು ಅವರನ್ನು ಮಾತಾಡಿಸಿ ಮಾಹಿತಿಯನ್ನು ಮಾಡ್ಕೊಳ್ಬೋದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಡಾಕ್ಟರ್ ರಾಜು ತೆಗಳಿಯವರಿಗೆ ಆಕಾಶವಾಣಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ತಜ್ಞವಾಣಿ ಪ್ರಸಾರವಾಯಿತು. ಈಗ ಇನ್ನೊಮ್ಮೆ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು 45%, ಬೀದರ್ ಜಿಲ್ಲೆ ಒಳಗ 65%, ರಾಯಚೂರು, ವಿಜಯಪುರ, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟೆ ಜಿಲ್ಲೆಗಳಲ್ಲಿ